ಕೊಡ್ತಕ್ಕಂಥದ್ದು. ಅದರ ಶಿಕ್ಷಣದಲ್ಲಿ ನಾವು ವಿಶೇಷವಾಗಿ ನಮ್ಮ ಕೃಷಿ ವಿಶ್ವದಲ್ಲಿ ಬೆಂಗಳೂರಿನಿಂದ BSc ಕೃಷಿಯನ್ನು ಕೊಡ್ತಾ ಇದ್ದೇವೆ, MSc ಕೃಷಿಯನ್ನು ಕೊಡ್ತಾ ಇದ್ದೇವೆ, PhDಯನ್ನು ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು MBA ಕೋರ್ಸ್ ಅನ್ನು ಕೂಡ ನಾವು ಪ್ರಾರಂಭ ಮಾಡಿ ಈ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ಅನೇಕ ಇದ್ದಾವೆ. ಇದರ ಎಲ್ಲದರ ಜೊತೆಗೆ ನಮ್ಮ ವಿಸ್ತರಣಾ ವಿಭಾಗ ಇದೆ. ನಮ್ಮಲ್ಲಿ ಮೂರು ವಿಭಾಗ ಇದೆ, ಒಂದು ಶಿಕ್ಷಣ, ಮತ್ತೆ ವಿಸ್ತರಣ, ಮತ್ತೆ ಇನ್ನೊಂದು ಸಂಶೋಧನೆ ಅಂತೇಳಿ. ಈ ವಿಸ್ತರಣಾ ವಿಭಾಗಕ್ಕೆ ಬಂದಾಗ ನಮ್ಮಲ್ಲಿ ಸಾಕಷ್ಟು ಬೇರೆ ಬೇರೆ ಅಂಗಗಳಿದ್ದಾವೆ. ನಮ್ಮಲ್ಲಿ ವಿಸ್ತರಣಾ ಶಿಕ್ಷಣ ಘಟಕಗಳಿದ್ದಾವೆ, ಅದರ ಮುಖಾಂತರ ಕೊಡ್ತೇವೆ. ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ರೈತ ತರಬೇತಿ ಕೇಂದ್ರಗಳಿದ್ದಾವೆ, ಮಹಿಳಾ ತರಬೇತಿ ಕೇಂದ್ರ ಇದೆ, ಮತ್ತೆ ಸಿಬ್ಬಂದಿ ತರಬೇತಿ ಘಟಕ ಅಂತ ಕೂಡ ಇದೆ, ಮತ್ತೆ ಬೇಕರಿ ತರಬೇತಿ ಘಟಕ ಕೂಡ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಈ ಎಲ್ಲದರ ಮುಖಾಂತರ ರೈತರಿಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನ, ತರಬೇತಿಗಳನ್ನ ಕೊಟ್ಟು ಮಾನವ ಸಂಪನ್ಮೂಲವನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಮಧ್ಯ ಒಂದು ಪ್ರಾಥಮಿಕ ಕೆಲಸ. ಇನ್ನು ಎರಡನೇದು ಅಂತ ಹೇಳಿದ್ರೆ ಸಂಶೋಧನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ತಾವೆಲ್ಲ ನೋಡಿರ್ಬೋದು, ಕಳೆದ ಒಂದು 20 ವರ್ಷದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅನೇಕ ತಳಿಗಳು ಬಂದವು. ಕೇವಲ ಕೆಲವೇ ತಳಿಗಳಿದ್ದಂತಹ ಯಾವುದೇ ಬೆಳೆ ಇರ್ಬೋದು, ಭತ್ತ ಅಂತಲ್ಲ, ಭತ್ತ ಇರ್ಬೋದು, ರಾಗಿ, ಮುಸುಕಿನ ಜೋಳ, ಕಬ್ಬು, ಹೀಗೆ ಸಾಕಷ್ಟು ಬೇರೆ ಬೇರೆ ಬೆಳೆಗಳಲ್ಲಿ ಅನೇಕ ತಳಿಗಳು ಇವತ್ತು ಆಯ್ಕೆನಲ್ಲಿವೆ. ರೈತರು ಬೇಕಾದಂತಹ ಅನೇಕ ತಳಿಗಳನ್ನು ಆಯ್ಕೆ ಮಾಡ್ಕೋಬಹುದು. ಆ ಎಲ್ಲದಕ್ಕೂ ಕಾರಣ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂಥ ಸಂಶೋಧನೆ. ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ನಮಗೆ ಅನುಕೂಲ ಸಹಾಯವನ್ನ ನಾವು ಪಡೆಕೊಳ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ಯೋಜನೆಗಳು ಅನೇಕ ಇದ್ದಾವೆ ಈ ತರ ಎಲ್ಲ ಕಾರ್ಯಕ್ರಮಗಳಿಗೆ, ಅದನ್ನ ನಾವು ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಒಟ್ಟು 8 ಸಂಶೋಧನಾ ಕೇಂದ್ರಗಳಿವೆ. ಕೃಷಿ ವಿಶ್ವದಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂತಹ 8 ಸಂಶೋಧನಾ ಕೇಂದ್ರಗಳಿದ್ದಾವೆ, 2 ವಲಯ ಕೃಷಿ ಸಂಶೋಧನಾ ಕೇಂದ್ರಗಳಿದ್ದಾವೆ, ಮತ್ತು 1 ಮುಖ್ಯ ಸಂಶೋಧನಾ ಕೇಂದ್ರ ಇದೆ. ಈ ಎಲ್ಲ ಸಂಶೋಧನಾ ಕೇಂದ್ರಗಳ ಮುಖಾಂತರ ಆಯಾ ಪ್ರದೇಶಕ್ಕೆ ಬೇಕಾದ ನಮ್ಮ ಕೃಷಿ ವಿತರಣೆ ಬೆಂಗಳೂರಿಗೆ ಸುಮಾರು 10 ಜಿಲ್ಲೆಗಳು ನಮಗೆ ಒಳಪಡ್ತವೆ. ನಮ್ಮ ವ್ಯಾಪ್ತಿ ಈ ಹಾಸನದಿಂದ ಒಳಗೊಂಡು ಕೆಳಗಡೆಗೆ ದಕ್ಷಿಣ ಪ್ರಾಂತ್ಯಕ್ಕೆ ಚಾಮರಾಜನಗರದವರೆಗೆ ಸುಮಾರು 10 ಜಿಲ್ಲೆಗಳನ್ನ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಪ್ರಾಂತ್ಯಕ್ಕೆ ಬರ್ತಕ್ಕಂಥದ್ದು ಹಾಸನದಿಂದ ಒಳಗೊಂಡು ಈ ಚಾಮರಾಜನಗರದವರೆಗೆ ಬರ್ತಕ್ಕಂತಹ ಸುಮಾರು 10 ಜಿಲ್ಲೆಗಳು ನಾವು ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ಇದರ ಜೊತೆಗೆ ನಮ್ಮ ಒಟ್ಟು 5 ಆವರಣಗಳಿದ್ದಾವೆ, ಕ್ಯಾಂಪಸ್ ಅಂತ ಕರಿತೀವಲ್ಲ, 5 ಆವರಣಗಳಿದ್ದಾವೆ. ಈ GKVK ಅಲ್ಲದೇನೆ ಚಿಂತಾಮಣಿಯಲ್ಲಿ ಒಂದು ಆವರಣ ಇದೆ, ಹಾಸನದಲ್ಲಿ ಆವರಣ ಇದೆ, ಮಂಡ್ಯದಲ್ಲಿ ಇದೆ VC ಫಾರ್ಮ್ ಅಲ್ಲಿ, ಅದೇ ತರ ನಮ್ಮಲ್ಲಿ ಚಾಮರಾಜನಗರ, ಹೀಗೆ 5 ಕೇಂದ್ರಗಳಲ್ಲಿ ನಾವು ಕೃಷಿ ಮಹಾವಿದ್ಯಾಲಯಗಳಿದ್ದಾವೆ. ಮತ್ತೆ ಅಲ್ಲಿ ಸಾಕಷ್ಟು ಬೇರೆ ಬೇರೆ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ. ಮಂಡ್ಯದ ನಮ್ಮ ಈ VC ಫಾರಂ ಕ್ಯಾಂಪಸ್ಗೆ ಬರೋದಾದ್ರೆ ರಾಜಣ್ಣ ಅವರೇ, ಅಲ್ಲಿ ಯಾವ್ಯಾವ ಶಿಕ್ಷಣ ದೊರೀತಾ ಇದೆ? ಈ ಮಂಡ್ಯ VC ಫಾರಂ ಆವರಣಕ್ಕೆ ಬರೋದಿದ್ರೆ ನಾವು ಇದರಲ್ಲಿ ವಿಶೇಷವಾಗಿ ಕೃಷಿ ಮಹಾವಿದ್ಯಾಲಯ ಹೊಂದಿದೆ, ವಲಯ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಜೊತೆಗೆ ಡಿಪ್ಲೊಮಾ ಕೃಷಿ ಅಂತೇಳಿ ಒಂದು ಅದು ಕೂಡ ಒಂದು ವಿಭಾಗ ಇದೆ ನಮ್ಮಲ್ಲಿ. ಈ ಡಿಪ್ಲೊಮಾ ಕೃಷಿಯನ್ನ ನೀವು ರೈತರು ಹಾಗೂ ರೈತ ಮಕ್ಕಳನ್ನೇ ಕೇಂದ್ರೀಕರಿಸಿ ಅಥವಾ ಸಾರ್ವಜನಿಕವಾಗಿ ಎಲ್ಲರಿಗೂ ದೊರೀತಕ್ಕಂಥ ಶಿಕ್ಷಣವನ್ನು, ಈ ಡಿಪ್ಲೊಮಾ ಕೃಷಿ ಅಂತಕ್ಕಂಥದ್ದು ವಿಶೇಷವಾಗಿ ನಾವು ಮಾಡಿರತಕ್ಕಂತಹ ಉದ್ದೇಶ ಅಂತ ಹೇಳಿದ್ರೆ, ತಮಗೆ ಗೊತ್ತು 2010, 11, 12 ಈ ಒಂದು ಅವಧಿನಲ್ಲಿ ಸಾಕಷ್ಟು ಜನ ಈ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ರು. ಈ ವಲಸೆ ಹೋಗ್ತಕ್ಕಂಥದ್ದನ್ನ ತಡೀಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಮತ್ತೆ ನಮ್ಮ ಗ್ರಾಮೀಣ ಭಾಗದ ಯುವ ಜನತೆಯನ್ನ ಮತ್ತೆ ಕೃಷಿ ಕಡೆಗೆ ಆಕರ್ಷಣೆ ಮಾಡತಕ್ಕಂಥ ಉದ್ದೇಶದಿಂದ ಆವತ್ತಿನ ಒಂದು ಸರ್ಕಾರ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಒಂದು ಆದೇಶವನ್ನು ಕೊಡ್ತು, ಎಲ್ಲಾ ಕಡೆ ಡಿಪ್ಲೊಮಾ ಕೃಷಿಯನ್ನ ಓಪನ್ ಮಾಡಬೇಕು. ಅಂತಹ ಒಂದು ಕೃಷಿಯ ಮುಖಾಂತರ ಈ 10ನೇ ತರಗತಿಯನ್ನ ಉತ್ತೀರ್ಣರಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕೃಷಿಯಲ್ಲಿ ಅನುಭವವನ್ನು ಕೊಡಬೇಕು, ಅವರನ್ನು ಮತ್ತೆ ಕೃಷಿ ಕಡೆಗೆ ಆಕರ್ಷಣೆ ಮಾಡಬೇಕು ಅಂತ ಹೇಳ್ತು. ಆ ಒಂದು ಕಾರಣಕ್ಕಾಗಿ ಸಾಕಷ್ಟು ಕಡೆ ಈ ಕೃಷಿ ಡಿಪ್ಲೊಮಾ ಕಾಲೇಜುಗಳು ಪ್ರಾರಂಭ ಆದವು. ಅದೇ ತರ ನಮ್ಮಲ್ಲಿ ಕೂಡ ಆಗಸ್ಟ್ 8, 2011 ನಮ್ಮಲ್ಲಿ ಕೃಷಿ ಡಿಪ್ಲೊಮಾ ತರಗತಿ ಓಪನ್ ಆಯಿತು VC ಫಾರ್ಮ್ ಆವರಣದಲ್ಲಿ. ಅಂದಿನಿಂದ ಇಂದಿನವರೆಗೆ ಸುಮಾರು 10 ವರ್ಷ ಮುಗಿದು ಈಗ ದಶಮಾನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈಗ ರಜಣ ಅವರ ಒಂದು ವಿಶೇಷ ಏನಂದ್ರೆ, ಈಗ ಗ್ರಾಮೀಣ ಪ್ರದೇಶದ ಮಕ್ಕಳನ್ನ ನಾವು ಈ ಕೃಷಿ ಕಡೆಗೆ ಕರ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಕೃಷಿ ಡಿಪ್ಲೊಮಾವನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಬಾಲ್ಯದಿಂದಲೇ ಕೂಡ ಅವರ ರೈತಾಪಿ ಕುಟುಂಬ ಆಗಿದ್ರೆ ಅವ್ರಿಗೆಲ್ಲ ಒಂದು ಕೃಷಿ ಚಟುವಟಿಕೆಗಳು ಅವರಿಗೆ ಅನುಭವಕ್ಕೆ ಬಂದಿರುತ್ತೆ, ಮತ್ತೆ ಅದ್ರಲ್ಲಿ ಆವಾಗ್ಲೇ ಅವರು ತರಬೇತಿಯನ್ನು ಪಡೆದಿರ್ತಾರೆ. ಅದನ್ನ ಹೊರತುಪಡಿಸಿದಂಗೆ ನೀವು ಇನ್ಯಾವ ರೀತಿಯ ತರಬೇತಿಯನ್ನ ಕೊಡ್ತೀರಿ? ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ರೈತಾಪಿ ಜನಗಳು ಅವರ ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನೇ ಅವರು ಕಲ್ತ್ಕೊಂಡಿರ್ತಾರೆ. ನಾವು ಏನ್ ಮಾಡ್ತೀವಿ, ಕೃಷಿ ಡಿಪ್ಲೊಮಾದಲ್ಲಿ ನವೀನ ಕೃಷಿ ತಾಂತ್ರಿಕತೆಗಳನ್ನ, ಅಂದ್ರೆ ಇವತ್ತಿನ ವೈಜ್ಞಾನಿಕ ಯುಗಕ್ಕೆ ಯಾವ ತರ ಕೃಷಿ ಬೇಕು ಅದನ್ನ ನಾವು ಕಲ್ಸಿಕೊಡ್ತೇವೆ ರೈತ ಮಕ್ಕಳಿಗೆ. ಅವರು ಗ್ರಾಮೀಣ ಕೃಷಿಗಿಂತನೂ ಕೂಡ ಭಿನ್ನವಾಗಿರ್ತದೆ, ಮತ್ತೆ ವೈಜ್ಞಾನಿಕ ಆಧುನಿಕ ಬೇಸಾಯ ಕ್ರಮಗಳು ಅಂತ ಕರೀತಾರೆ. ಈಗ ಸುಮಾರು 80ರ ದಶಕದ ಈಚೆಗೆ ಏನ್ ಬಂತು, 1960ಕ್ಕಿಂತ ಮೊದಲು ಈ ಹಸಿರು ಕ್ರಾಂತಿ ಬಂತು ನೋಡಿ, ಅದಕ್ಕಿಂತ ಮೊದಲು ಸಾಂಪ್ರದಾಯಿಕ ಪದ್ಧತಿಗಳನ್ನ ಮಾಡ್ತಾ ಇದ್ರು. ಈ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು, ಕೃಷಿ ವಿಜ್ಞಾನದಲ್ಲಿ ಬದಲಾವಣೆ ಆಯಿತು. ಅಂದಾಗಿ ಸಾಕಷ್ಟು ಬೇರೆ ಬೇರೆ ವಿಷಯಗಳು ರೈತರಿಗೆ ಗೊತ್ತಿರುವುದಿಲ್ಲ. ಇನ್ನೂ ಕೂಡ ಸಾಕಷ್ಟು ತಲುಪಬೇಕಾಗಿದೆ. ನಾವು ನಮ್ಮ ಹೊಸ ಹೊಸ ವಿಜ್ಞಾನದ ವಿಷಯಗಳು ಇನ್ನೂ ಕೂಡ ರೈತರನ್ನ ಪೂರ್ಣವಾಗಿ ತಲುಪಿಲ್ಲ. ಸೊ ಇಂಥ ವಿಷಯಗಳನ್ನು ತಲುಪಿಸೋದಕ್ಕೋಸ್ಕರ ನಾವು ಒಬ್ಬರು ಯಾರಾದರೂ ಮಾನವ ಸಂಪನ್ಮೂಲ ವ್ಯಕ್ತಿಗಳಬೇಕು. ಆ ವ್ಯಕ್ತಿಗಳನ್ನು ತಯಾರು ಮಾಡ್ತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ. ವಿದ್ಯಾರ್ಥಿಗಳನ್ನು ಈ ಕೃಷಿಯನ್ನು ಕಲಿತು ಅವರು ಸ್ವತಃ ಕೃಷಿ ಮಾಡ್ತಕ್ಕಂಥದ್ದು ಒಂದು ಭಾಗವಾದರೆ, ಈ ಕೃಷಿಯನ್ನು ಕಲಿತಂತಹ ವಿದ್ಯಾರ್ಥಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮತ್ತು ರೈತರ ನಡುವೆ ಸಂಪರ್ಕ ಆಗಿ ನಮ್ಮ ಎಲ್ಲ ಮಾಹಿತಿಗಳನ್ನು, ಹೊಸ ಹೊಸ ಮಾಹಿತಿಗಳನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥದ್ದು ಕೂಡ ನಮ್ಮ ಉದ್ದೇಶ. ತಮಗೆ ಗೊತ್ತಿದೆ, 1980ರ ದಶಕದ ಹಿಂದೆ ನಮ್ಮ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿಕರು ಅಂತ ಇದ್ರು, ಅಗ್ರಿಕಲ್ಚರ್ ಅಸಿಸ್ಟೆಂಟ್ಸ್ ಅಂತ ಇದ್ರು, ಕೃಷಿ ಸಹಾಯಕರು ಅಂತ ಇದ್ರು. ಈ ಕೃಷಿ ಸಹಾಯಕರ ಹುದ್ದೆಯನ್ನು 1980ರ ನಂತರ ನಿಲ್ಲಿಸಿಬಿಟ್ಟಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಅಂತ ಒಂದು ಹುದ್ದೆಗಳಿಲ್ಲ, ಹಾಗಾಗಿ ಸಾಕಷ್ಟು ಮಾಹಿತಿಗಳು ನಮ್ಮಿಂದ ಅಲ್ಲಿಗೆ ತಲುಪ್ತಾ ಇಲ್ಲ, ಸಾಕಷ್ಟು ಕಡಿಮೆ ಇದೆ. ಈಗಲೊಂದು ಸಾಕಷ್ಟು ಕಡೆ ಈ ರೈತ ಸಂಪರ್ಕ ಕೇಂದ್ರವನ್ನ ಆರಂಭ ಮಾಡಿದೆ ಸರ್ಕಾರ, ಕಳೆದ 10 ವರ್ಷದಿಂದ ಕೂಡ ರೈತ ಸಂಪರ್ಕ ಕೇಂದ್ರವನ್ನ ಮಾಡಿದೆ. ಈ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ನಾವು ಮಾಹಿತಿಯನ್ನು ತಲುಪಿಸ್ತಾ ಇದ್ದೇವೆ. ಅದು ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಮೊದಲನೇದಾಗಿ ಈ ಕೃಷಿ ಡಿಪ್ಲೊಮಾನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಯಾರು ಎಲಿಜಿಬಲ್ ಇರ್ತಾರೆ ಈ ಡಿಪ್ಲೊಮಾನ ಮಾಡೋದಕ್ಕೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲೇ ಈಗ ಎಲ್ಲರೂ ಕೂಡ ಇಲ್ಲಿ ಸೇರಿಸೋದಕ್ಕಾಗೋದಿಲ್ಲ. ಕೃಷಿ ಡಿಪ್ಲೊಮಾಗೆ ಸೇರಬೇಕಾದ್ರೆ ಪ್ರತಿ ವರ್ಷ ನಾವು ಅರ್ಜಿಯನ್ನು ಕರಿತೀವಿ, ಅರ್ಜಿಯನ್ನು ಕರೆದು ಅದು ವಿಶೇಷವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಜಿ ಕರಿತೀವಿ. ಈ ಅರ್ಜಿಯನ್ನು ಕರೆದಾಗ ನಾವು ಅದಕ್ಕೆ ಮಿನಿಮಮ್ ಎಲಿಜಿಬಲ್ ಅಂತಂದ್ರೆ ಈ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಥವಾ ಇಂಗ್ಲಿಷ್ ಮಾಧ್ಯಮ ಕೂಡ ಆಗ್ಬೋದು, SSLC ಉತ್ತೀರ್ಣರಾಗಿರ್ಬೇಕು ಅವರು, ಮತ್ತೆ 19 ವರ್ಷ ಮೀರಿರಬಾರ್ದು ಅವ್ರಿಗೆ. ಎರಡು ಕಂಡೀಷನ್, SSLC ಪಾಸ್ ಆಗಿರ್ಬೇಕು, ಆದ್ರೆ 19 ವರ್ಷದ ಒಳಗಡೆ. ಯಾವ ದಿನಾಂಕ ನಿಗದಿ ಮಾಡಿದಿರಿ 19 ವರ್ಷ ಮೀರಿರಬಾರ್ದು ಅನ್ನೋದಕ್ಕೆ? ಅದು SSLC ಅವ್ರಿಗೆ ಹುಟ್ಟಿದ ದಿನಾಂಕದಿಂದ ಆ ಒಂದು ಡೇಟ್ ಆಫ್ ಕಟ್ ಆಫ್ ಡೇಟ್ ಬರುತ್ತೆ, ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ 19 ವರ್ಷ ಮೀರಿರಬಾರ್ದು. ಅರ್ಜಿ ಸಲ್ಲಿಸಿದ ನಂತರ ಸುಮಾರು ಏನಾದ್ರೂ ಆಗ್ಬಹುದು, ಬಟ್ ಅರ್ಜಿ ಸಲ್ಲಿಸತಕ್ಕಂತಹ ದಿನ ಏನಿದೆ, ಕಡೆ ದಿನ ಏನಿದೆ, ಆ ಕಡೆ ದಿನಕ್ಕೆ ಅವರು 19 ವರ್ಷದ ಒಳಗಡೆ ಇರಬೇಕು. ಈಗ 19 ವರ್ಷ ಮೀರಿದವರು ಕೂಡ ನನಗೆ ಕೃಷಿ ಶಿಕ್ಷಣವನ್ನು ಪಡಿಬೇಕು, ಕೃಷಿಯಲ್ಲಿ ಇರ್ತಕ್ಕಂತ ತಾಂತ್ರಿಕತೆಯನ್ನ ತಿಳಿಬೇಕು ಅಂತ ಇರ್ತಾರೆ, ಅವರಿಗೆ ಬೇರೆ ಯಾವ್ದು ಅವಕಾಶಗಳು ಇಲ್ವಾ? ಹಾಗಾದ್ರೆ ಇಲ್ಲ, ಕೃಷಿ ಡಿಪ್ಲೊಮಾ ಇಲ್ಲ, ಕೃಷಿ ಡಿಪ್ಲೊಮಾ ಅಲ್ಲದೇ ಬೇರೆ ಕಡೆ ಇದೆ, ಬೇರೆ ಇದೆ ಅವರಿಗೆ ಅಂತಹ ಶಿಕ್ಷಣವನ್ನ. ನಮ್ಮ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಮತ್ತೆ ಕೃಷಿ ವಿಶ್ವವಿದ್ಯಾಲಯ ಬೇರೆ ಬೇರೆ ಕಡೆ ನಾವು ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ನಮ್ಮಲ್ಲಿ ಒಂದು ದೇಸಿ ಕಾರ್ಯಕ್ರಮ ಅಂತ ಇದೆ, ಡಿಪ್ಲೊಮಾ ಕಾರ್ಯಕ್ರಮ. ಅದು ವಿಶೇಷವಾಗಿ ಈ ಪರಿಕರಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು ಮತ್ತೆ ಈ ವಿಸ್ತರಣಾ ಕಾರ್ಯಕ್ರಮವನ್ನು ಮಾಡ್ತಕ್ಕಂತಹ ಖಾಸಗಿ ಕಂಪನಿಯವರು ಇರ್ಬೋದು, ಅಂತವರಿಗೆ ನಾವು 1 ವರ್ಷದ ತರಬೇತಿಯನ್ನು ಕೊಡ್ತೀವಿ. ಅಂತ ತರಬೇತಿಯಲ್ಲಿ ಅವ್ರು ಭಾಗವಹಿಸಬಹುದು, ಅದಕ್ಕೆ ಸಪರೇಟ್ ಆಗಿ ಅದಕ್ಕೆ ಶುಲ್ಕ ಇರುತ್ತೆ. ಆ ಶುಲ್ಕವನ್ನ ಕಟ್ಟಿ ಅವರು ವಾರಕ್ಕೆ 2 ದಿನ ಬರಬೇಕಾಗ್ತದೆ. ನಮ್ಮ ನಾಗಿನಹಳ್ಳಿ ಸಂಶೋಧನಾ ಕೇಂದ್ರದಲ್ಲಿದೆ, ಮಂಡ್ಯ ಸಂಶೋಧನಾ ಕೇಂದ್ರದಲ್ಲಿದೆ, ಚಾಮರಾಜನಗರ ಕೃಷಿ ಮಹಾವಿದ್ಯಾಲಯ ಮತ್ತೆ ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಒಂದು ಕೋರ್ಸ್ ಇದೆ. ಯಾವುದು ದೇಸಿ ಕೋರ್ಸ್ ಅಂತ ಕರೀತಾರೆ, DAESI ಅಂತ ಅಂದ್ಬಿಟ್ಟು. ಇಲ್ಲಿ ನಾವು ಪ್ರಮುಖವಾಗಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತೀವಿ. ಒಂದು ಮೆರಿಟ್, ಎರಡನೇದು ರೋಸ್ಟರ್ ಪದ್ಧತಿ ಏನಿದೆ, ನಮ್ಮ ಕರ್ನಾಟಕ ಸರ್ಕಾರದ ರೋಸ್ಟರ್ ಪದ್ಧತಿ ಏನಿದೆ, ರಿಸರ್ವೇಷನ್, ಅದು SC ST ಇರ್ಬೋದು, ವರ್ಗ ಬೇರೆ ABCD ವರ್ಗದ ಇರ್ಬೋದು, ಈ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಸಂಪೂರ್ಣ ನಿಯಮಾವಳಿಗಳ ಪ್ರಕಾರ ನಾವು ಆಯ್ಕೆ ಮಾಡ್ತೀವಿ. ಸಂದರ್ಶನ ಇರುತ್ತಾ? ಸಂದರ್ಶನ ಇರೋದಿಲ್ಲ ಇದರಲ್ಲಿ. ಅವರ ಅಪ್ಲಿಕೇಶನ್ ಹಾಕಿದಂತ ಅರ್ಜಿಗಳನ್ನ ನಾವು ಪರಿಷ್ಕರಿಸಿ ಅಥವಾ ಅದನ್ನ ಪರಿಶೀಲನೆ ಮಾಡಿ ಅದರಲ್ಲಿ ಎಲಿಜಿಬಿಲಿಟಿ ಇರತಕ್ಕಂತಹ ಒಂದು ಆಧಾರದ ಮೇಲೆ ಅವರನ್ನ ಆಯ್ಕೆ ಮಾಡ್ತೀವಿ. ಈಗ ಪರ್ಸೆಂಟೇಜ್ ಆಧಾರದ ಮೇಲೆ ನಾವು ಮಾಡ್ತಕ್ಕಂಥದ್ದು. ರೈತರ ಮಕ್ಕಳಿಗೆ ವಿಶೇಷವಾಗಿ ಇದರಲ್ಲಿ ರಿಸರ್ವೇಷನ್ ಇದೆ. ಈ ರಿಸರ್ವೇಷನ್ ಅಲ್ಲಿ ಸುಮಾರು 20%. ಈಗ ನಾವು 50 ಸೀಟ್ ತಗೊಳ್ತೀವಿ, 50 ಸೀಟ್ ತಗೊಂಡಿದ್ರಲ್ಲಿ 10 ಸೀಟನ್ನ ನಾವು ಇವರಿಗೆ ಕೊಡ್ತೀವಿ, ಈ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಹಾಗಾಗಿ ಇದು ಬಹಳ ಮುಖ್ಯವಾದಂತದ್ದು. ರೈತ ಸಮುದಾಯದವರು ಏನ್ ಮಾಡ್ಬೇಕಾಗುತ್ತೆ ಅಂತೇಳಿ, ಅರ್ಜಿ ಸಲ್ಲಿಸುವಾಗ್ಲೇ ಅವರು ರೈತರ ಮಕ್ಕಳು ಅಂತೇಳಿ ಒಂದು ದಾಖಲೆಯನ್ನ ಕೊಡ್ಬೇಕಾಗುತ್ತೆ ನಮ್ಗೆ. ನಾವು ಅರ್ಜಿನಲ್ಲೇ ನಮೂನೆ ಇರ್ತದೆ, ನಮೂನೆಯನ್ನ ತಹಸೀಲ್ದಾರ ಮುಖಾಂತರ ಅವರು ನಾವು ಸ್ವತಃ ಜಮೀನನ್ನ ಹೊಂದಿದ್ದೇವೆ ಅಥವಾ ನಾವು ಕೃಷಿ ಕಾರ್ಮಿಕರು ಅಂತ ಇದ್ರು ಕೂಡ ಅವ್ರಿಗೂ ಕೂಡ ರಿಸರ್ವೇಷನ್ ಇದೆ. ಅವ್ರಿಗೆ ಜಮೀನು ಇರಲೇಬೇಕು ಅಂತೇನಿಲ್ಲ, ಅವ್ರ ತಂದೆ ತಾಯಿಗಳು ಕೃಷಿ ಕಾರ್ಮಿಕರಾಗಿದ್ದು ಅವ್ರ ಕೆಲಸವನ್ನ ಮಾಡ್ತಾ ಇದ್ರೆ ಅವ್ರನ್ನೂ ಕೂಡ ನಾವು ರೈತ ಮಕ್ಕಳು ಅಂತ ಕನ್ಸಿಡರ್ ಪರಿಗಣನೆ ಮಾಡಿ ಅವ್ರಿಗೆ ಕೂಡ ರಿಸರ್ವೇಷನ್ ಕೊಡ್ತೇವೆ. ಈ ರಿಸರ್ವೇಷನ್ ಪರ್ಸೆಂಟೇಜ್ ಪ್ರತಿ ವರ್ಷ ವ್ಯತ್ಯಯ ಆಗ್ತಾ ಇರ್ತದೆ. ಸದ್ಯಕ್ಕೆ 20% ಮತ್ತೆ ಬೇರೆ ಬೇರೆ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾಡ್ತೇವೆ. ಹಾಗಾಗಿ ಮೊದಲನೇ ಪ್ರಾಧಾನ್ಯತೆ ರೈತರ ಮಕ್ಕಳಿಗೆ. ಒಟ್ಟಾರೆ ಎಷ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀರಿ ಒಂದು ವರ್ಷದಲ್ಲಿ? ಒಂದು ವರ್ಷದಲ್ಲಿ ನಮ್ಮ ಮಂಡ್ಯ ಡಿಪ್ಲೊಮಾ ಕಾಲೇಜಿಗೆ 50 ವಿದ್ಯಾರ್ಥಿಗಳನ್ನು ತಗೊಳ್ತೀವಿ ನಾವು. ಹಾಗೆ ಬೇರೆ ಬೇರೆ ಕ್ಯಾಂಪಸ್ಗಳಲ್ಲಿ, ಹೌದೌದು, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಅವರ ಒಂದು ಲಭ್ಯ ಇರತಕ್ಕಂತಹ ಕಾಲೇಜುಗಳ ಅನುಸಾರವಾಗಿ ಇದೆ. ಸುಮಾರು ನೋಡಿ, ಕರ್ನಾಟಕದಲ್ಲಿ ಸುಮಾರು ಒಂದು 20 ಕಾಲೇಜುಗಳು ಇವತ್ತು ಈ ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ. ಪ್ರತಿ ವರ್ಷ ಧಾರವಾಡ ಯೂನಿವರ್ಸಿಟಿ ಅವರಲ್ಲಿ 8 ಕಾಲೇಜುಗಳಿದ್ದಾವೆ, ರಾಯಚೂರಲ್ಲಿ ಒಂದಿದೆ, ಮತ್ತೆ ಶಿವಮೊಗ್ಗದಲ್ಲಿ 2 ಕಾಲೇಜುಗಳಿದ್ದಾವೆ ಶಿವಮೊಗ್ಗ ಯೂನಿವರ್ಸಿಟಿನಲ್ಲಿ, ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ 2 ಕಾಲೇಜ್ ಇದೆ, ಒಂದು ಮಂಡ್ಯದಲ್ಲಿದೆ, ಮತ್ತೊಂದು ಚಿಂತಾಮಣಿಯಲ್ಲಿ ಕೂಡ ಇದೆ. ಚಿಂತಾಮಣಿಯಲ್ಲಿ ಇರ್ತಕ್ಕಂಥದ್ದು ಅದು ರೇಷ್ಮೆ ಕೃಷಿ ಡಿಪ್ಲೊಮಾ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತಹ ಡಿಪ್ಲೊಮಾ. ಮತ್ತೆ ಈ ಬಾಗಲಕೋಟಿನಲ್ಲಿ ತಮಗೆ ಗೊತ್ತಾದಂಗೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಇದೆ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ 2 ಕಡೆ, ಒಂದು ಹರ್ಭಾವಿನಲ್ಲಿ ಮತ್ತಿನ್ನೊಂದು ಕೋಲಾರದಲ್ಲಿ 2 ಡಿಪ್ಲೊಮಾ ತೋಟಗಾರಿಕಾ ಕಾಲೇಜುಗಳಿದ್ದಾವೆ. ಆಯ್ಕೆಯನ್ನು ನಾವು ಪ್ರತಿ ವರ್ಷ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಮತ್ತೆ ಬಹಳ ನಿಖರವಾಗಿ ನಮ್ಮ ಸರ್ಕಾರದ ಏನು ನಿಯಮಾವಳಿ ಇದೆ ಅದನ್ನು ಅನುಸರಿಸಿ ಮಾಡ್ತೇವೆ. ಯಾರು ರೈತರು ಯಾರು ಕೂಡ ನಿಗದಿತ ದಿನಾಂಕಕ್ಕೆ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ SSLC ಎಕ್ಸಾಮ್ ಮುಗಿದ ಮೇಲೆ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಆದ್ರೆ ಗೊತ್ತಾಗೋದು ಹೇಗೆ ನಮಗೆ? ಈಗ ನಾವು ಸಾಕಷ್ಟು ಮಾಧ್ಯಮಗಳ ಮುಖಾಂತರ ಕೊಡ್ತೀವಿ ಸರ್, ಸಾಕಷ್ಟು ಮಾಧ್ಯಮಗಳ ಮುಖಾಂತರ ಅದನ್ನು ಪ್ರಚಾರ ಮಾಡ್ತೀವಿ. ಕೃಷಿ ಇಲಾಖೆಯಲ್ಲಿ ಎಲ್ಲಾ ಕೃಷಿ ಇಲಾಖೆಯವರೆಗೂ ಕೂಡ ನಾವು ಹೇಳಿರ್ತೀವಿ, ಅಲ್ಲೇ ಮುಖಾಂತರ ಬರ್ತದೆ. ಮತ್ತೆ ಸಂಪರ್ಕದಲ್ಲಿ ಇರ್ತದೆ ನಮ್ಮಲ್ಲಿ, ನಮ್ಮಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಎಲ್ಲ ಕಡೆ ಇರೋದ್ರಿಂದ ಅವ್ರ ಮುಖಾಂತರ ಹೋಗ್ತಾ ಇರ್ತದೆ. ಇಂಟರ್ನೆಟ್ ಅಲ್ಲಿ ಕೊಡ್ತೀವಿ, ಮತ್ತೆ ನಮ್ಮ ವೆಬ್ಸೈಟ್ ಕೂಡ ಇದೆ, ನಮ್ಮ ಮಾಧ್ಯಮ ಏನಿದೆ ಆಕಾಶವಾಣಿ ಮಾಧ್ಯಮ ಮತ್ತೆ ದೂರದರ್ಶನ ಇದೆಯಲ್ಲ ಅದ್ರ ಮುಖಾಂತರ ಕೂಡ ನಾವು ಪ್ರಚಾರವನ್ನ ಕೊಡ್ತೇವೆ. ಗೊತ್ತಿದೆ, ಸಾಕಷ್ಟು ಕಾಯ್ತಾ ಇರ್ತಾರೆ. ಈ ಡಿಪ್ಲೊಮಾದಲ್ಲಿ ಯಾವ್ಯಾವ ವಿಭಾಗಗಳಿದೆ? ಏನಾದ್ರು ಒಂದೇ ವಿಭಾಗ ಇದೆಯಾ, ಬೇರೆ ಬೇರೆ ವಿಭಾಗಗಳನ್ನ ಮಾಡ್ಕೊಂಡಿದ್ದೀರಾ? ಅಲ್ಲಿ ನಮ್ಮಲ್ಲಿ ಡಿಪ್ಲೊಮಾ ಕೃಷಿನಲ್ಲಿ ಡಿಪ್ಲೊಮಾ ಕೃಷಿ ಅಷ್ಟು ಕಲಿಸುವಾಗ ನಾವು ಸಾಕಷ್ಟು ಮಾಹಿತಿಗಳನ್ನು ಕೊಡ್ತೀವಿ. ಒಂದು ಬೇಸಾಯ ಕ್ರಮಗಳ ಬಗ್ಗೆ ಪೂರ್ಣ ಮಾಹಿತಿ, ಒಂದೇ ಒಂದು ಅದ್ರ ಒಳಗಡೆ ಬೇರೆ ಬೇರೆ ವಿಷಯಗಳನ್ನು ತಿಳಿಸ್ತೀವಿ. ಏನೇನು ವಿಷಯಗಳನ್ನ ತಿಳಿಸ್ಕೊಡ್ತೀವಿ? ವಿಶೇಷವಾಗಿ ಬರ್ತಕ್ಕಂಥದ್ದು ಬೇಸಾಯ ಶಾಸ್ತ್ರವನ್ನ ಎಲ್ಲರಿಗೂ ಹೇಳ್ಕೊಡ್ತೀವಿ. ಅಗ್ರಾನಮಿ ಅಂತ ಕರಿತೀವಿ. ಎಲ್ಲಾ ಬೆಳೆಗಳ ಬಗ್ಗೆ ಯಾವ ತರ ಬೆಳಿಬೇಕು, ಏನು ಅದರ ಒಂದು ನಿರ್ವಹಣಾ ಕ್ರಮಗಳೇನು, ಯಾವ ಕಾಲಕ್ಕೆ ಯಾವ ಬೆಳೆಗಳು, ಯಾವ ಪ್ರದೇಶಕ್ಕೆ ಯಾವ ಬೆಳೆಗಳು, ಮತ್ತೆ ಆ ಬೆಳೆಗಳನ್ನು ಯಾವ ತರ ಮಾಡಬೇಕು, ಭೂಮಿ ಸಿದ್ಧತೆ ಯಾವ ತರ, ಬಿತ್ತನೆ ಯಾವ ತರ, ಮತ್ತೆ ಅಲ್ಲಿ ಏನ್ ಬರ್ತಕ್ಕಂಥ ತಳಿಗಳು, ಹೀಗೆ ನಮ್ಮ ಸ್ನಾತಕ ವಿದ್ಯಾರ್ಥಿಗಳು ಕಲಿತಾರೆ ನೋಡಿ, BSc AG ಅವರು ಕಲಿತಾರೆ, ಅದರ ಶೇಕಡ 10% ನಾವು ಇವರಿಗೆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೇವೆ ಸಂಪೂರ್ಣವಾಗಿ. ಮತ್ತೆ ಜೊತೆಗೆ ಇದರಲ್ಲಿ ರೇಷ್ಮೆ ಕೃಷಿಯನ್ನು ಕೂಡ ಸ್ವಲ್ಪ ಹೇಳ್ತೇವೆ, ಪಶುಸಂಗೋಪನೆಯನ್ನು ಕೂಡ ಹೇಳ್ತೇವೆ, ಮೀನುಗಾರಿಕೆಯನ್ನು ಹೇಳ್ತೇವೆ, ಕೋಳಿ ಸಾಕಾಣಿಕೆಯನ್ನು ಕೂಡ ಹೇಳ್ತೇವೆ, ಮತ್ತೆ ತೋಟಗಾರಿಕೆ ಬಗ್ಗೆ ಹೇಳ್ತೇವೆ. ಅಂದ್ರೆ ಸಂಪೂರ್ಣವಾಗಿ ಸಮಗ್ರವಾದ ಕೃಷಿ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬೇಕಾದಂತಹ ಎಲ್ಲ ವಿಷಯಗಳನ್ನ ಬಹಳ ಸೂಪರ್ಫಿಷಿಯಲ್ ಆಗಿ ಹೇಳ್ಕೊಡ್ತೀವಿ ಇವರಿಗೆ. ಅದರಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರು ಮುಂದೆ ಅದನ್ನ ಓದ್ಕೊಂಡು ಕಲಿಯಬಹುದು. ಅಂತಹ ಒಂದು ಇದನ್ನ ತೋರಿಸ್ತೇವೆ ನಾವು, ಮಾರ್ಗವನ್ನ ಸೂಚಿಸ್ತೀವಿ ಅವರಿಗೆ, ಅವರೇ ಓದಿ ಕಲ್ತ್ಕೊಳ್ಳುವಂತಹ ಮಾರ್ಗವನ್ನ ಸೂಚಿಸ್ತೇವೆ. ನಿಮ್ಮಗಳನ್ನ ಕಾಲಕಾಲಕ್ಕೆ ಸಂಪರ್ಕಿಸಿ ಅವರ ಜ್ಞಾನಾರ್ಜನೆಯನ್ನ ಉತ್ತಮಗೊಳಿಸಿಕೊಡ್ಬೋದು. ಹೌದು, ಅದು ನಿರಂತರವಾಗಿರ್ತಕ್ಕಂಥದ್ದು. ಅದು ನಮ್ಮ ಎಲ್ಲ ರೈತಾಪಿಗಳು ಕೂಡ ನಾವು ಎಲ್ಲ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇರ್ತೀವಿ, ಯಾವುದೇ ವಿಷಯಗಳ ಬಗ್ಗೆ ಮಾಹಿತಿ ಬೇಕಾದ್ರೆ ನಮ್ಮನ್ನ ಸಂಪರ್ಕ ಮಾಡಿ ದೂರವಾಣಿ ಮುಖಾಂತರ ಅಥವಾ ಖುದ್ದಾಗಿ ಒಂದು ನಮ್ಮನ್ನು ಭೇಟಿ ಮಾಡಿದ್ರು ಕೂಡ ಅವರಿಗೆ ಮಾಹಿತಿಯನ್ನು ಕೊಡ್ತೇವೆ. ಹೀಗಾಗಿ ರೈತರು ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೋಬೇಕು. ಈಗ ಒಟ್ಟಾರೆಯಾಗಿ ಎಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ಹೊರಬಂದಿದ್ದಾರೆ, ಈ ಒಂದು ಡಿಪ್ಲೊಮಾ ಪಡೆದ ನಂತರ ಅವರು ಎಲ್ಲೆಲ್ಲಿ ಏನೇನು ಉದ್ಯೋಗಗಳು ಮಾಡ್ತಿದ್ದಾರೆ, ಅಥವಾ ಉತ್ತಮ ಯಶಸ್ವಿ ಕೃಷಿಕರಾಗಿ ಬಂದಿರತಕ್ಕಂಥ ನಿಮಗೆ ಕಂಡು ಬಂದಿದೆಯಾ? ಹೌದು, ನೀವು ಕೇಳಿದಂತದ್ದು ಸರಿ. ಈಗ ಸೊ ಮೊದಲನೇದಾಗಿ ಈ ಒಂದು ಮಾಡತಕ್ಕಂಥ ಉದ್ದೇಶ ಅಂತಂದ್ರೆ ನಾವು ಅವರು ಸ್ವತಃ ಕೃಷಿಕರಾಗಿ ಮಾದರಿ ರೈತರಾಗಿ ಅವರು ತಮ್ಮ ಜಮೀನುಗಳಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಮೊದಲನೇ ಒಂದು ಉದ್ದೇಶ. ಅವರು ಸ್ವತಃ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಹೋಗಬಾರದು, ಮತ್ತೆ ಹಳ್ಳಿನಲ್ಲಿ ಇದ್ದುಕೊಂಡು ಅವರು ಒಂದು ಲಾಭದಾಯಕವಾದಂತಹ ಒಂದು ಕೃಷಿಯನ್ನ ಮಾಡಿಕೊಂಡು ಮಾದರಿ ಆಗಬೇಕು, ನಮ್ಮ ಎಲ್ಲ ರೈತರಿಗೆ ಮಾದರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸೊ ಅದು ಮೊದಲನೇ ಒಂದು ಅವಕಾಶ. ಈ ಡಿಪ್ಲೊಮಾ ಮಾಡಿದಂತವರು ಸ್ವತಃ ತಮ್ಮ ಮೂಲ ಉದ್ದೇಶನೇ ಅವರು ಒಬ್ಬ ಮಾದರಿ ರೈತನಾಗಿ ರೂಪುಗೊಳ್ಳಬೇಕು ಅಂತಕ್ಕಂಥದ್ದು. ಅದನ್ನ ಸಾಕಷ್ಟು ರೈತರು ಮಾಡ್ತಾ ಇದ್ರು. ಇವತ್ತು ನಮ್ಮ ವಿದ್ಯಾರ್ಥಿಗಳು ಸುಮಾರು ಇದುವರೆಗೆ ನೋಡಿ 2011 ಪ್ರಾರಂಭ ಆಗಿದ್ದು ಇವಾಗ 2022 ಅಂತಂದ್ರೆ 10ನೇ ವರ್ಷ ನಡೀತಾ ಇದೆ. ಈ ತಿಂಗಳ 30ನೇ ತಾರೀಕು ನಾವು ದಶಮಾನೋತ್ಸವ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ವಿಸಿ ಫಾರಂ ಆವರಣದಲ್ಲಿ ದಶಮಾನೋತ್ಸವ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನು ಬೇರೆ ಅವಕಾಶಗಳೇನಿವೆ ಅಂತ ಕೇಳಿದಾಗ ನನಗೆ ಬರ್ತಕ್ಕಂಥದ್ದು ಈ ಕೃಷಿ ಇಲಾಖೆಯಲ್ಲಿ ಅಥವಾ ಯಾವುದೇ ಖಾಸಗಿ ಕಂಪನಿಯಲ್ಲಿ ಇವರು ಕೃಷಿ ನಿರೀಕ್ಷಕರಾಗಿ, ಅಗ್ರಿಕಲ್ಚರ್ ಸೂಪರ್ವೈಸರ್ ಆಗಿ, ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಆಗಿ ಹೋಗಿ ಕೆಲಸವನ್ನ ಮಾಡಬಹುದು. ಖಾಸಗಿ ಕಂಪನಿಗಳಲ್ಲಿ ಇವತ್ತು ಸಾಕಷ್ಟು ಇವೆ. ಕೃಷಿ ಪರಿಕರಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಅನೇಕ ಕಂಪನಿಗಳಿದಾವೆ. ಒಂದು ಬೀಜ ಉತ್ಪಾದನೆ ಮಾಡ್ತಕ್ಕಂಥದ್ದು ಕೃಷಿ ಪರಿಕರಗಳು ಅಂತಂದ್ರೆ ಔಷಧಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಕಳೆ ಔಷಧಿಯನ್ನು ಮಾಡ್ತಕ್ಕಂಥದ್ದು, ಮತ್ತೆ ಕೃಷಿಗೆ ಬೇಕಾದಂತಹ ಈ ಸಾವಯವ ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಲಘು ಪೋಷಕಾಂಶಗಳನ್ನ ಮಾಡ್ತಕ್ಕಂಥದ್ದು, ಈ ನೀರಾವರಿಗೆ ಸಂಬಂಧಪಟ್ಟಂತಹ ಉಪಕರಣಗಳನ್ನ ಮಾಡ್ತಕ್ಕಂಥದ್ದು, ಮೆಷಿನರಿ ಮಾಡ್ತಕ್ಕಂಥದ್ದು, ಫಾರಿನ್ ಮೆಷಿನರಿ ಮಾಡ್ತಕ್ಕಂಥದ್ದು ಸಾಕಷ್ಟು ಕಂಪನಿಗಳಿವೆ. ಈಗ ಒಂದ್ಸಾರಿ ನೀವೇನಾದ್ರೂ ಕೃಷಿ ಮೇಳ, ನಮ್ಮ ಕೃಷಿ ಮೇಳಕ್ಕೆ ಬಂದ್ಬಿಟ್ರೆ ಗೊತ್ತಾಗತ್ತೆ, ನೀವು ವಿಸಿ ಫಾರಂ ಕೃಷಿ ಮೇಳ ಇರಬಹುದು ಅಥವಾ JKVK ಕೃಷಿ ಮೇಳ ಇರಬಹುದು, ಸಾಕಷ್ಟು ಉದ್ಯೋಗದ ಅವಕಾಶಗಳಿದಾವೆ. ಈ ಎಲ್ಲ ಉದ್ಯೋಗಕ್ಕೆ ಅವಕಾಶಗಳಿಗೆ ಇವರು ಬಹಳ ಸ್ಟ್ರಾಂಗ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇವರೆಲ್ಲರೂ. ಇವತ್ತು ನಮ್ಮಲ್ಲಿ ಸಾಕಷ್ಟು ಬೇಡಿಕೆ ಇರತಕ್ಕಂತಹ ಒಂದು ಅಂಗ ಅಂತಂದ್ರೆ ಡಿಪ್ಲೊಮಾ ಕೃಷಿ ವಿದ್ಯಾರ್ಥಿಗಳು. ಡಿಪ್ಲೊಮಾ ಕೃಷಿ ವಿದ್ಯಾರ್ಥಿಗಳನ್ನ ಈ BSc ಕೃಷಿ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಕಂಡು ಅವರಿಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ನಮ್ಮ ಕಂಪನಿಯವರು. ಯಾಕಂದ್ರೆ ಸಾಕಷ್ಟು ಖಾಸಗಿ ಫಾರಂಗಳೆಲ್ಲ ಬಂದಿದ್ದಾವೆ, ಸ್ವತಃ ಒಂದು 5 ಎಕರೆ 10 ಎಕರೆ 20 ಎಕರೆ ಫಾರಂಗಳೆಲ್ಲ ಮಾಡಿಕೊಂಡು ಸಾಕಷ್ಟು ಜನ ಅದನ್ನ ಸ್ವತಃ ಮಾಡ್ತಾ ನಡೀತಾ ಇದ್ದಾರೆ. ಅಂತವ್ರಿಗೆ ಈ ಫೀಲ್ಡ್ ಸೂಪರ್ವೈಸರ್ಸ್, ಫೀಲ್ಡ್ ಮಾನಿಟರ್ ಮಾಡ್ತಕ್ಕಂಥವ್ರು, ಕೃಷಿ ಸಹಾಯಕರು ಇವರೆಲ್ಲ ಬೇಕಿರ್ತಾರೆ. ಅಂತವ್ರು ನಮ್ಮಲ್ಲಿ ಬಂದು ಬಹಳಷ್ಟು ಸಾರಿ ಕೇಳ್ಕೊಳ್ತಾರೆ. ನಮ್ಮಲ್ಲಿ ಇನ್ನೂ ಬಹಳ ಸಂತೋಷದಾಯಕವಾದಂತಹ ವಿಷಯ ಅಂದ್ರೆ, ನಾನು ಪ್ರತಿ ವರ್ಷ ಕೂಡ ನಾವು ಪ್ಲೇಸ್ಮೆಂಟ್ ಸೆಲ್ ಅಂತ ಮಾಡ್ತೀವಿ, ಕ್ಯಾಂಪಸ್ ಇಂಟರ್ವ್ಯೂ ಅಂತ ಮಾಡ್ತೀವಿ. ಈ ಇಂಜಿನಿಯರಿಂಗ್ ಅಲ್ಲಿ ಮಾಡ್ತಾರೆ, ನಮಗೆ ಗೊತ್ತಿರಬೇಕು. ಇಂಜಿನಿಯರಿಂಗ್ 4ನೇ ವರ್ಷದ ಎಲ್ಲ ವಿದ್ಯಾರ್ಥಿಗಳನ್ನ ಅಲ್ಲೇ ಆಯ್ಕೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ತುಂಬಾ ಸೂಪರ್ಫಿಷಿಯಲ್ ಅಂದ್ರೆ ತುಂಬಾ ಚೆನ್ನಾಗಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲೇ ಪ್ರತಿಭಾವಂತರ ಅಲ್ಲೇ ಆಯ್ಕೆ. ಅದೇ ತರ ನಾವು ಕೂಡ ಸಾಕಷ್ಟು ಕಂಪನಿಗಳವರು ನಮ್ಮಲ್ಲಿ ಬಂದು ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ನಾವು ಅದನ್ನು ಪ್ರತಿ ವರ್ಷ ಏರ್ಪಾಡು ಮಾಡ್ತೇವೆ. ನಮ್ಮಲ್ಲಿ ಅವರು ಹೋಗೋದಕ್ಕೆ ಹೊರಗಡೆ ಉದ್ಯೋಗ ಮಾಡೋದಕ್ಕೆ ಇಷ್ಟ ಇದ್ದವರು ಹೋಗ್ಬೋದು. ಹೌದು, ಇಲ್ಲ ತಮ್ಮ ಜಮೀನಿನಲ್ಲಿ ನಾವೇ ಕೃಷಿ ಮಾಡ್ತೀವಿ ಅನ್ನೋರು ಅವಕಾಶ ಇಷ್ಟಿದೆ. ಆಯ್ಕೆ ಅವ್ರದ್ದು. ಹೌದು, ಆಯ್ಕೆ ಅವ್ರದ್ದು. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಏನಿದೆ ಅಂತಂದ್ರೆ, ಬಹಳ ಒಳ್ಳೆ ವಿಚಾರ ಅಂತಂದ್ರೆ, ನಮ್ಮಲ್ಲಿ ನಮ್ಮ ಈ ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಅಲ್ಲಿಗೆ ಮುಗಿಯಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಲ್ಯಾಟರಲ್ ಎಂಟ್ರಿ ಅಂತ ಕೂಡ ಮಾಡಿದ್ವಿ. ಈ ಲ್ಯಾಟರಲ್ ಎಂಟ್ರಿ ಅಂದ್ರೆ ಡಿಪ್ಲೊಮಾ ಮಾಡಿದಂತಹ ವಿದ್ಯಾರ್ಥಿಗಳು ತುಂಬಾ ಪ್ರತಿಭಾವಂತರು, BSc ಕೃಷಿ ಕೂಡ ಸೇರ್ಬೋದು, BSc ಕೃಷಿ ಕೂಡ ಸೇರ್ಬೋದು ಲ್ಯಾಟರಲ್ ಎಂಟ್ರಿ ಅಂತ. ಈಗ ಪರ್ಸೆಂಟೇಜ್ ಅಂತ ಇದೆ, ಅದನ್ನು ಮಾಡ್ತಾ ಇದ್ದೀವಿ. ಫಸ್ಟ್ 2% ಮಾಡಿದ್ರು, ಆಮೇಲೆ ಇವಾಗ ನಮ್ಮ ಪ್ರಸ್ತುತ ಇರತಕ್ಕಂತಹ ಮಾನ್ಯ ಕುಲಪತಿಗಳು ಅದನ್ನ 5% ಏರಿಸಿದ್ದಾರೆ. ಪ್ರತಿ ವರ್ಷ ಸುಮಾರು ಈಗ 100 ಜನ BSc ಏಜ್ ಸೇರ್ತಾರೆ ಅಂತಂದ್ರೆ, ಅದ್ರಲ್ಲಿ 5% ಅಂದ್ರೆ ಒಂದು 5 ಜನ ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳನ್ನು ತಗೋತಾರೆ. ಬೇರೆ ಆಯ್ಕೆಯನ್ನು ಇರ್ತದೆ CET ಮುಖಾಂತರ ಬಂದಂತವ್ರು, ಅದ್ರ ಜೊತೆಗೆ ಒಂದು 5 ವಿದ್ಯಾರ್ಥಿಗಳನ್ನು. 5 ಅಂತಂದ್ರೆ ಕೇವಲ 5 ಅಲ್ಲ, ಈಗ 100 ವಿದ್ಯಾರ್ಥಿಗಳು ಮಾತ್ರ ನಮ್ಮಲ್ಲಿ, ಸುಮಾರು 1000 ಜನಕ್ಕೂ ಹೆಚ್ಚು ಎಂಟರ್ ಆಗ್ತಾರೆ ಬೇರೆ ಎಲ್ಲಾ ಯೂನಿವರ್ಸಿಟಿಗಳನ್ನು ಸೇರಿಸಿಕೊಂಡ್ರೆ. ಸೊ 1000 ಅಂದರೆ ಸುಮಾರು ಇದರಲ್ಲಿ ಒಂದು 50-60 ಜನ ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳು ಪ್ರತಿ ವರ್ಷ BSc ಕೂಡ ಹೋಗ್ತಾರೆ. ಅವರು ಎಜುಕೇಶನ್ ಕೂಡ ಮುಂದುವರಿಸೋದಕ್ಕೆ ಅವಕಾಶ ಇರ್ತದೆ ಲ್ಯಾಟರಲ್ ಎಂಟ್ರಿಯಲ್ಲಿ. ಅದು ಬಹಳ ಸಂತೋಷದಾಯಕವಾದಂಥ ವಿಚಾರ. ಮತ್ತು ಇದ್ರ ಜೊತೆಗೆ ಸಾಕಷ್ಟು ಈಗಾಗಲೇ ಹೇಳ್ದಂಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸವನ್ನು ಮಾಡಬಹುದು. ಇದರಲ್ಲಿ ಇವರಲ್ಲಿ ಇವರು ವಿಶೇಷವಾದಂತಹ ಚಾತುರ್ಯತೆ ಇದ್ರೆ ಅವರು ಸ್ವತಃ ಉದ್ಯೋಗವನ್ನು ಕೂಡ ಮಾಡಬಹುದು, ಎಂಟರ್ಪ್ರಿನಿಯರ್ಶಿಪ್ ಕೂಡ ಮಾಡಬಹುದು. ಖಂಡಿತ, ಈ ತರ ಕೃಷಿ, ಈ ಕೃಷಿಗೆ ಸಂಬಂಧಪಟ್ಟಂತಹ ಉದ್ಯೋಗಗಳನ್ನ ಮತ್ತೆ ಉದ್ಯಮಿಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರೆ, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಏನಾದ್ರು ಸಹಾಯಧನ ಅಥವಾ ಇಲ್ಲ ಸರ್, ಮೊದಲಿಂದನೂ ಕೂಡ ಇದೆ ಅದು. ಮೊದಲಿಂದನೂ ಕೂಡ ಖಾಸಗಿ ಅಥವಾ ಬೇರೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳವರು ಈ ಕೃಷಿಯನ್ನ ಮುಗಿಸಿದಂತಹ BSc ಕೃಷಿ ವಿದ್ಯಾರ್ಥಿಗಳಿಗೆ, ಅದೇ ತರ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರಿಯಾರಿಟಿ ಮೇಲೆ, ಅವರಿಗೆ ಆದ್ಯತೆ ಮೇಲೆ ಅವರಿಗೆ ಹಣಕಾಸಿನ ನೆರವನ್ನ ಕೊಡುತ್ತೆ, ನೆಸವನ್ನು ಕೊಡುತ್ತೆ. ಅದನ್ನು ಉಪಯೋಗ ಮಾಡಿಕೊಂಡು ಇವರು ಸ್ವತಃ ಉದ್ಯೋಗವನ್ನ ಆರಂಭ ಮಾಡಬಹುದು. ಆ ಡೈರಿ ಮಾಡಬಹುದು, ಸಿರಿಕಲ್ಚರ್ ಮಾಡಬಹುದು, ಅಥವಾ ಒಂದು ಬೀಜೋತ್ಪಾದನಾ ಒಂದು ಘಟಕವನ್ನು ಉತ್ಪಾದನೆ ಮಾಡಿ ಸಂಸ್ಥೆಯನ್ನು ಮಾಡ್ಕೋಬಹುದು, ಅಥವಾ ನರ್ಸರಿಗಳನ್ನು ಮಾಡಬಹುದು. ಸಾಕಷ್ಟು ಈ ತೋಟಗಾರಿಕಾ ವಿಭಾಗದಲ್ಲಿ ನರ್ಸರಿಗಳಿಗೆ ಇವತ್ತು ತುಂಬಾ ಬೇಡಿಕೆ ಇದೆ, ಸಸಿಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಆ ಸಸಿಗಳನ್ನು ಉತ್ಪಾದನೆ ಮಾಡತಕ್ಕಂಥ ಕ್ರಮವನ್ನು ಕೂಡ ನಾವು ಕಳಿಸ್ಕೊಟ್ಟಿರ್ತೀವಿ ಇವರಿಗೆ, ವಿದ್ಯಾರ್ಥಿಗಳಿಗೆ ಯಾವ ತರ ಮಾಡಬೇಕು ಏನನ್ಬಿಟ್ಟು. ಸೊ ಅದನ್ನು ಪ್ರಾರಂಭ ಮಾಡಿ ಇನ್ನೂ ಹೆಚ್ಚಿನ ತರಬೇತಿಯನ್ನು ನಮ್ಮಲ್ಲೇ ಪಡ್ಕೊಂಡು ಮತ್ತೆ ಮುಂದುವರಿಸಬಹುದು, ಅದು ಕೂಡ ಅವಕಾಶ ಇದೆ. ಈಗ ಸಾಕಷ್ಟು ಅವಕಾಶಗಳು ನಮ್ಮಲ್ಲೇ, ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ. ಇವತ್ತು ಹೆಣ್ಮಕ್ಳು ವಿಶೇಷವಾಗಿ, ಅದರಲ್ಲಿ ನಮಗೆ ಗಂಡು ಮತ್ತೆ ಹೆಣ್ಮಕ್ಳು ಅಂತ ಏನ್ ಭೇದ ಇಲ್ಲ. ಸುಮಾರು ನೋಡಿ, ಇದುವರೆಗೆ ನಾವು 470 ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರಮಾಣ ಪತ್ರ ಪಡ್ಕೊಂಡಿದ್ದಾರೆ. ಅಂದ್ರೆ ವರ್ಷಕ್ಕೆ 40 ಜನ ಅಂತಂದ್ರೆ ಕೂಡ 40-45 ಜನ ಅಂದ್ರೆ ಕೂಡ 450 ಆಯ್ತು. 470 ಜನ ನಮ್ಮಲ್ಲಿ ವಿದ್ಯಾರ್ಥಿಗಳು 2020-21 ಸಾಲ ವರ್ಗ ಮಾಡಿದ್ದಾರೆ. ಅದರಲ್ಲಿ 220 ಜನ ಹುಡುಗಿಯರಿದ್ದಾರೆ, 250 ಜನ ಹುಡುಗರಿದ್ದಾರೆ. ರೇಷಿಯೋ ಆಲ್ಮೋಸ್ಟ್ 1:1 ಇದೆ. ಅಂದ್ರೆ ನೀವು ಈ ಅರ್ಜಿಯನ್ನ ತಗೋಬೇಕಾದ್ರೆ ಹೆಣ್ಮಕ್ಳಿಗೆ ಇಷ್ಟು ಸೀಟ್ ಅಂತ ಏನಾದ್ರು ಇಲ್ಲ? ಇಲ್ಲ ಇಲ್ಲ ಇಲ್ಲ, ಆಸಕ್ತಿಯಿಂದ ಬಂದಿರ್ತದೆ ಎಲ್ಲ ಮೆರಿಟ್ ಆಧಾರದ ಮೇಲೆ. ಈಗ ಹುಡುಗಿಯರು 50 ಜನನೇ ಹುಡುಗಿಯರು ಬರಬಹುದು, ಅಕಸ್ಮಾತ್ ಮೆರಿಟ್ ಅಲ್ಲಿ ಅವರು ಸುಮಾರು ನೋಡಿ 50 ಜನ ನಮಗೆ ಎಲಿಜಿಬಲ್ ಇರೋರು, ಸುಮಾರು 500 ಅಪ್ಲಿಕೇಶನ್ ಬರುತ್ತೆ ನಮಗೆ ಪ್ರತಿ ವರ್ಷ. 500-800 ಅಪ್ಲಿಕೇಶನ್ ಬರುತ್ತೆ, ಅಂದ್ರೆ 1:10. ನಾನು ಪ್ರಿನ್ಸಿಪಲ್ ಆಗಿ ಈಗ 2ನೇ ವರ್ಷದಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಎಲ್ಲ ಕೇವಲ 90-92-95% ಎಸ್ ಎಸ್ ಎಲ್ ಸಿ ನಲ್ಲಿ ನಮ್ಮ ವಿದ್ಯಾರ್ಥಿ ನಮ್ಮಲ್ಲಿ ಇರ್ತಕ್ಕಂಥವ್ರು ಕಡಿಮೆ ಅಂದ್ರೆ 75% ಇದೆ. ಅಂತಹ ಪ್ರತಿಭಾವಂತರೆಲ್ಲರೂ ನಮ್ಮ ಹತ್ರ ಬರ್ತಾ ಇದ್ದಾರೆ ನೋಡಿ. ಅವಾಗ ಓದ್ಲಿಲ್ಲ ಅಂತ ಹೇಳಿದ್ರೆ ಅದು ಕೃಷಿ ಕೆಲಸ ಮಾಡುವಂತ ಹೇಳೋದು. ಹೌದು ಹೌದು. ಈಗ ತುಂಬಾ ಹೆಚ್ಚಿನ ಮೆರಿಟ್ ತಗೊಂಡಿರ್ತಕ್ಕಂತ ವಿದ್ಯಾರ್ಥಿಗಳು ಕೂಡ ಕೃಷಿ ಬರ್ತಾ ಇದ್ದಾರೆ. ಅದು ಬಹಳ ಆಶಾದಾಯಕ ವಿಚಾರ, ಬಹಳ ಆಶಾದಾಯಕ ವಿಚಾರ. ಮತ್ತೆ ಇನ್ನೊಂದು ಆಶಾದಾಯಕ ವಿಚಾರ ಅಂತಂದ್ರೆ ಇಲ್ಲಿ ಬಂದಿರತಕ್ಕಂಥ 470 ಜನ ಅಥವಾ 400 ಜನ ಈಗ ಬಿಡಿ, ಈಗ ಸದ್ಯ ಈಗ ಮಾಡ್ತಾ ಇರ್ತಕ್ಕಂಥ 95 ಜನ ಇದಾರೆ, ಈಗ ರೋಲ್ ಅಲ್ಲಿ ಇದಾರೆ. ಸೆಕೆಂಡ್ ಅಲ್ಲೇ 45 ಜನ ಇದಾರೆ, ಫಸ್ಟ್ ಅಲ್ಲಿ ಇಷ್ಟನ್ನು ಬಿಟ್ಟರು ಕೂಡ ಸುಮಾರು 350 ಜನ 320 ಜನ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದಾರೆ. ಅದರಲ್ಲಿ ಸುಮಾರು 80% ಎಲ್ಲ ಇದರಲ್ಲಿದ್ದಾರೆ, ಬೇರೆ ಬೇರೆ ಕಂಪನಿಗಳಲ್ಲಿ ಉದ್ಯೋಗದಲ್ಲಿದ್ದಾರೆ. 5% BSCIG ಮಾಡೋದಕ್ಕೆ, ಇನ್ನು 10% ಸ್ವತಃ ಮನೆಗಳಲ್ಲಿ ಕೂತು ಅವರದೇ ಸ್ವಂತ ಜಮೀನುಗಳಲ್ಲಿ ಅವರು ಉದ್ಯಮಗಳನ್ನ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಈ ಕೃಷಿ ಡಿಪ್ಲೊಮಾವನ್ನು ಮಾಡದೆ ಇದರಿಂದ ನನಗೇನು ಉಪಯೋಗ ಆಗ್ಲಿಲ್ಲ ಅಂದಕ್ಕಂಥವ್ರು ಯಾರು ಇಲ್ಲ. ಇಲ್ಲ, ಪ್ರತಿಯೊಬ್ಬರು ಕೂಡ ನಮಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರೆ ನಮ್ಮ ಹತ್ರ ಅವರದ್ದು ಅಷ್ಟು ಕೂಡ ಡೇಟಾ ಬೇಸ್ ಇದೆ. ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರು ಪಾಸ್ ಮಾಡಿದ್ದಾರೆ, ಯಾರ್ಯಾರು ಬೇರೆ ಕಡೆ ಹೋಗಿದ್ದಾರೆ, ಅದೆಲ್ಲವೂ ಕೂಡ ಮಾಹಿತಿಯನ್ನು ಇಟ್ಕೊಂಡಿದ್ದೇವೆ. ಈ ಮಾಹಿತಿ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ಎಲ್ಲೋ ಕೆಲವೊಂದು ಕಡೆ ಮಾತ್ರ ನಮ್ಮ ವಿದ್ಯಾರ್ಥಿನಿಗೆ ಸ್ವಲ್ಪ ಲಿಮಿಟೇಷನ್ಸ್ ಇರ್ತದೆ, ಅವ್ರು ಹೋಗೋದಕ್ಕೆ ಈಗ ಈಗ ಎಲ್ಲಾ ರಂಗದಲ್ಲೂ ಕೂಡ ಇದ್ದಾರೆ. ರೈತ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡಾಗ ಅವರು ಅಲ್ಲಿ ಸ್ವತಃ ಅವರೇ ಮಾಡಬಹುದು, ಅಥವಾ ಅವ್ರ ಮನೆಯವರಿಗೆ ಇವರು ಮಾರ್ಗದರ್ಶನ ಮಾಡಿಕೊಂಡು ಅವ್ರ ಮುಖಾಂತರ ಮಾಡಿಸಬಹುದು ಅಂತ ಅವಕಾಶ ಇದೆ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಈ ಫೀಲ್ಡ್ ಸೂಪರ್ವೈಸರ್ ಕೆಲಸ ಬರ್ತದೆ ಅಂತ ಇಟ್ಕೊಳ್ಳಿ, ಸಾಕಷ್ಟು ಬೇರೆ ಬೇರೆ ಕಡೆ ಪ್ರದೇಶದಲ್ಲಿ ವಾಹನದಲ್ಲಿ ಹೋಗ್ಬೇಕಾಗುತ್ತೆ, ಬರಬೇಕಾಗುತ್ತೆ, ಅಲ್ಲಿ ಒಂದೇ ಕಡೆಯಿಂದ ಇನ್ನೊಂದ್ ಕಡೆ ಪ್ರವಾಸ ಮಾಡ್ಬೇಕಾಗುತ್ತೆ, ಅಂತವನ್ನ ಕೆಲವೊಂದ್ ಕಡೆ ಇಷ್ಟಪಡೋದಿಲ್ಲ. ಆದ್ರೂ ಸಾಕಷ್ಟು ಕಡೆ ಈ ಹಾರ್ಟಿಕಲ್ಚರ್ ಈ ತೋಟಗಾರಿಕಾ ವಿಭಾಗದಲ್ಲಿ ಸಸಿ ಮಡಿಯನ್ನು ಮಾಡ್ತಕ್ಕಂಥವ್ರು ಅಥವಾ ಲ್ಯಾಬ್ ಅಲ್ಲಿ ಮಾಡ್ತಕ್ಕಂಥವ್ರು, ಟಿಶ್ಯೂ ಕಲ್ಚರ್ ಮಾಡ್ತಕ್ಕಂಥವ್ರು, ಬೀಜೋತ್ಪಾದನೆ ಮಾಡ್ತಕ್ಕಂಥವ್ರು, ಅಂತ ಕಡೆ ಮಹಿಳೆಯರು ತಮ್ಮದೇ ಆದಂತ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೇ ಒಬ್ರು ಕೂಡ ಇದರಲ್ಲಿ ವಿಷಾದ ಏನಿಲ್ಲ, ನಾವು ಸೇರ್ಕೊಂಡ್ಬಿಟ್ಟಪ್ಪ ಇದು ತೊಂದರೆ ಆಯ್ತು ಅಂತಕ್ಕಂಥವ್ರು ಯಾರು ಇಲ್ಲ. ಸಾಕಷ್ಟು ಅವಕಾಶ ಇದೆ, ಮತ್ತೆ ಅವಕಾಶಗಳು ಇನ್ನೂ ಕೂಡ ಇವತ್ತು ಕೂಡ ನೋಡಿ, ಈಗ ನಾನು ಇವತ್ತು ಇಲ್ಲಿದ್ದೀನಲ್ಲ, ಸಾಕಷ್ಟು ಪ್ರತಿ ತಿಂಗಳಿಗೂ ಕೂಡ ಸಾಕಷ್ಟು ಬೇರೆ ಬೇರೆ ಕಂಪನಿಯವರು ಬರ್ತಾರೆ. ನಮ್ಮ ಟೊಬ್ಯಾಕೋ ಬೋರ್ಡ್ ತಂಬಾಕು ಮಂಡಳಿಯವರು ನಮ್ಮನ್ನ ಸಂಪರ್ಕ ಮಾಡಿ ಸುಮಾರು 20 ಜನ ವಿದ್ಯಾರ್ಥಿಗಳನ್ನ ಕಳೆದ ವಾರ ಇಲ್ಲಿಂದ ಆಯ್ಕೆ ಮಾಡ್ಕೊಂಡು ಹೋದ್ರು. ಕೋರ್ಸ್ ಮುಗಿಯೋದಕ್ಕೆ ಮುಂಚೆನೆ ಬರ್ತಾರೆ, ಅಂತಿಮ ವರ್ಷದಲ್ಲಿ ಇರ್ತಾರೆ, ಅವಾಗಲೇ ಆಯ್ಕೆ ಮಾಡಿ ಮುಗಿದ್ಮೇಲೆ ಬಂದು ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಇಷ್ಟೊಂದು ಅವಕಾಶ ಇದೆ. ಮತ್ತೆ ಕೃಷಿ ಇಲಾಖೆಯಲ್ಲಿ ಕೂಡ ನಾವು ಇದನ್ನ ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಇವರಿಗೆ ಆದ್ಯತೆ ಕೊಟ್ಟು ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದೀವಿ. ಈ ಒಂದು ಏನು ಲಭ್ಯತೆಯ ಸೀಟುಗಳ ಪ್ರಮಾಣವನ್ನ ಈ ಉದ್ಯೋಗದ ಬೇಡಿಕೆಯ ಆಧಾರದ ಮೇಲೆ ಹೆಚ್ಚಿಸಬೇಕು ಅಂತ ಏನಾರು ಇದ್ದೀರಾ? ಈಗ 50 ಸೀಟ್ ಇದೆ, ಈಗ ಉದ್ಯೋಗದ ಅವಕಾಶಗಳು ಹೆಚ್ಚು ಬೇಡಿಕೆ ಜಾಸ್ತಿ ಇರೋದ್ರಿಂದ ಇದನ್ನು ಮಾಡಬೇಕು. ಇದು ಒಂದು ಪಾಲಿಸಿ ಮ್ಯಾಟರ್, ಇದು ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥದ್ದು. ಈಗ ನಮ್ಮ ಬೆಂಗಳೂರು ಯೂನಿವರ್ಸಿಟಿಗೆ 2-2 ಇದೆ, ಇನ್ನೂ 2-4 ಅದನ್ನ ಜಾಸ್ತಿ ಮಾಡತಕ್ಕಂಥ ಒಂದು ಅವಕಾಶ ಇದೆ. ಅದನ್ನ ನಮ್ಮ ಕುಲಪತಿಗಳು ಮತ್ತೆ ಅವರ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ತಗೊಳ್ತಕ್ಕಂಥದ್ದು. ಹಾಗಾಗಿ ನಾನೇನು ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೂ ಕೂಡ ಸಾಕಷ್ಟು ಬೇಡಿಕೆ ಅಂತೂ ಇದೆ, ಸಾಕಷ್ಟು ಕಡೆ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರೇ, ಇವಾಗ ಆಯ್ತು ಆಯ್ಕೆ ಆಗಿ ಅಲ್ಲಿ ಬಂದು ಸೇರ್ಕೊಳ್ತಾರೆ, ಅದರ ಶುಲ್ಕ ಮತ್ತೆ ಅಲ್ಲಿನ ಉಳ್ಕೊಳ್ಳೋದಕ್ಕೆ ಇರ್ತಕ್ಕಂತ ವಸತಿ ಸೌಕರ್ಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬಿಡಿ. ಇಲ್ಲ ಖಂಡಿತ, ಅದ್ರ ಬಗ್ಗೆ ಏನೇನಿಲ್ಲ, ನಮ್ಮಲ್ಲಿ ಫೀಸ್ ಏನು ಅಷ್ಟು ನಮ್ಮಲ್ಲಿ ದುಬಾರಿ ಇರೋದಿಲ್ಲ ಸರ್. ರೈತರ ಮಕ್ಕಳು ಇರೋದ್ರಿಂದ ನಾವು ಸಾಕಷ್ಟು ದುಬಾರಿ ಏನು ಮಾಡೋದಿಲ್ಲ, ಬಹಳಷ್ಟು ಕಡಿಮೆ. ಸರ್ಕಾರಿ ಸಂಸ್ಥೆ ಆಗಿರುತ್ತದೆ, ಸರ್ಕಾರಿ ಸಂಸ್ಥೆ ಇರುತ್ತೆ. ಮತ್ತೆ ಪ್ರತಿಯೊಬ್ಬರು ಕೂಡ ಈ ಸ್ಕಾಲರ್ಶಿಪ್ಸ್ ಬರೋ ತರ ನಾವು ವ್ಯವಸ್ಥೆ ಮಾಡ್ತೀವಿ, ಅಥವಾ ಸರ್ಕಾರದಿಂದ ಅಷ್ಟು ಅನುಕೂಲ ಇದೆ. ಸರ್ಕಾರದಿಂದ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಈ ವಿದ್ಯಾಸಿರಿ ಅಂತ ಒಂದು ಸ್ಕಾಲರ್ಶಿಪ್ ಇದೆ, ಅದು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ SSLC ಸೇರಿದವನಿಂದ ಇಟ್ಕೊಂಡು ಅಲ್ಲೇ ಡಿಗ್ರಿ ಮಾಡೋ ತನಕ ಕೂಡ ಆ ಒಂದು ಸ್ಕಾಲರ್ಶಿಪ್ ಬಂದೇ ಬರ್ತದೆ. ಅದನ್ನ ರೈತರು ಪಡ್ಕೋಬಹುದು, ಈ ವಿದ್ಯಾರ್ಥಿಗಳು ಪಡ್ಕೋಬಹುದು, ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಎರಡನೇದಾಗಿ ನಮ್ಮಲ್ಲೇ ವಸತಿ ನಿಲಯಗಳ ಸೌಕರ್ಯ ಇದೆ, ಹಾಸ್ಟೆಲ್ ಸೌಕರ್ಯ ಇದೆ. ನಮ್ಮಲ್ಲಿ ಸುಮಾರು ಒಂದು 600 ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. 600 ಅಂತಂದ್ರೆ ನಾನು ಹೇಳ್ತಕ್ಕಂಥದ್ದು ನಮ್ಮ ವಿಸಿ ಫಾರಂ ಆವರಣದಲ್ಲಿ BSC ಕೃಷಿ ಮಾಡ್ತಕ್ಕಂಥವ್ರು, MSC ಕೃಷಿ ಮಾಡ್ತಕ್ಕಂಥವ್ರು, ಅದರಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ, ಹೆಣ್ಮಕ್ಳು ಕೂಡ ಇದೆ. ಹೆಣ್ಮಕ್ಳಿಗೆ ಪ್ರತ್ಯೇಕವಾದಂತಹ 2 ಹಾಸ್ಟೆಲ್ ಇದೆ, ಮತ್ತು ಒಂದು 4 ಹಾಸ್ಟೆಲ್ಗಳು ವಿದ್ಯಾರ್ಥಿಗಳಿಗೆ ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಬಾಯ್ಸ್ಗೆ ಅಂತ ಸಪರೇಟ್ ಹಾಸ್ಟೆಲ್ ಇದೆ, ಒಂದು 2 ಹಾಸ್ಟೆಲ್ ಈ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಅಂತೇಳಿ ಒಂದನ್ನು ಮೀಸಲಿಟ್ಟಿದ್ದೀವಿ. ಹಾಗಾಗಿ ಉಳ್ಕೊಳ್ಳೋದಕ್ಕೆ ಊಟ ವಸತಿ ಪ್ರತಿಯೊಂದು ಕೂಡ ಇದೆ. ಮತ್ತೆ ಅಲ್ಲಿ ಕೂಡ ಒಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಬಂದು ಸೇರ್ಕೊಂಡ್ರೆ ಒಂದ್ಸರಿ ಸಂಪೂರ್ಣ ಕಲ್ತ್ಕೊಂಡೇ ವಾಪಸ್ ಬರಬಹುದು. ಈಗ ನಾನು ಈ ತರಬೇತಿಗೆ ಸೇರ್ಬೇಕು, ನಾನು ಈ ಡಿಪ್ಲೊಮಾ ಕೋರ್ಸ್ಗೆ ಸೇರ್ಬೇಕು ಅಂತ ಹೇಳಿದ್ರೆ ಯಾವ ತಿಂಗಳಿನಲ್ಲಿ ಅಭ್ಯರ್ಥಿಗಳು ನಿಮ್ಮನ್ನ ಸಂಪರ್ಕ ಮಾಡಬೇಕಾಗುತ್ತೆ? ವಿದ್ಯಾರ್ಥಿಗಳು ಅವರ SSLC ಒಂದು ಪರೀಕ್ಷೆ ಮುಗಿದ ಕೂಡಲೇ ಅವರು ಅಲರ್ಟ್ ಆಗಿದ್ರೆ ಸಾಕು, ನಮ್ಮ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಸಂಪರ್ಕದಲ್ಲಿದ್ರೆ ಅವರಿಗೆ ಮಾಹಿತಿ ಸಿಗುತ್ತೆ. ವೆಬ್ಸೈಟ್ ಅಲ್ಲೂ ಕೂಡ ನಮ್ಮದು ವೆಬ್ಸೈಟ್ ಇದೆ, ಯುಎಎಸ್ ಬೆಂಗಳೂರದು, www.uasbengaluru.edu.in ಅಂತ ಕೂಡ ಇದೆ. ಇನ್ನೊಂದ್ಸರಿ ಹೇಳ್ತೇನೆ, www.uasbengaluru@edu.in ಈ ಒಂದು ವೆಬ್ಸೈಟ್ ವಿಳಾಸವನ್ನು ಅವರು ಸಂಪರ್ಕ ಮಾಡಿದ್ರೆ ಅಥವಾ ಅಲ್ಲಿಗೆ ಭೇಟಿ ನೀಡಿದೆ ಅಲ್ಲಿ ಮಾಹಿತಿ ನಿರಂತರವಾಗಿ ಬರ್ತಾ ಇರ್ತದೆ, ಅಥವಾ ನನ್ನ ದೂರವಾಣಿಯನ್ನು ಸಂಪರ್ಕ ಮಾಡಿ ಅವರು ಮಾಹಿತಿಯನ್ನು ತಗೋಬಹುದು. ಒಳ್ಳೆಯದು ಡಾಕ್ಟರ್ ಎಂ ಪಿ ರಾಜಣ್ಣ ಅವರೇ, ಇದುವರೆಗೆ ನಮ್ಮ ಎಲ್ಲ ಕೇಳುಗರಿಗೆ ಕೃಷಿ ವಿಷಯದಲ್ಲಿ ಇರತಕ್ಕಂತಹ ಒಂದು ಡಿಪ್ಲೊಮಾ ಕೋರ್ಸ್ ಏನಿದೆ ಈ ವಿಚಾರವಾಗಿ ತುಂಬಾ ಸಮಗ್ರವಾದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ. ಯಾರು ರೈತರು ತಮ್ಮ ಮಕ್ಕಳನ್ನ ಈ ಒಂದು ಕೃಷಿ ಡಿಪ್ಲೊಮಾಗೆ ಸೇರಿಸಬೇಕು, ಅಭ್ಯರ್ಥಿಗಳು ನಾನೇ ಸ್ವತಃ ಸೇರ್ಬೇಕು ಅಂತ ಆಸಕ್ತಿದಾಯಕವಾಗಿದ್ರೆ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಬಿಡಿ. ನನ್ನ ಮೊಬೈಲ್ ಸಂಖ್ಯೆ 9945000893 9945000893. ಮತ್ತೊಮ್ಮೆ ಹೇಳ್ತೇನೆ, 9945900893. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಎಂ ಪಿ ರಾಜಣ್ಣ ಅವರೇ. ಕೃಷಿ ವಿಜ್ಞಾನ ಅಧ್ಯಯನಕ್ಕೆ ಅವಕಾಶಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಡಿಪ್ಲೊಮಾ ವಿಭಾಗದಲ್ಲಿ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಎಂಪಿ ರಾಜಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ ಎಚ್ಎಂ ರವಿಕುಮಾರ್. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕಬ್ಬು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಇದು ಸುಮಾರು 10-14 ತಿಂಗಳ ಅವಧಿಯನ್ನು ತೆಗೆದುಕೊಳ್ಳೋದ್ರಿಂದ ಇದನ್ನು ದೀರ್ಘಾವಧಿ ಬೆಳೆ ಅಂತ ಕೂಡ ಕರೀಬಹುದು. ಕಬ್ಬಿನ ತುಂಡುಗಳನ್ನ 7-8 ತಿಂಗಳ ಅವಧಿಯ ಬೆಳೆಯಿಂದ ಪಡೆದು ನಾಟಿ ಮಾಡಿ ಈ ಬೆಳೆಯನ್ನ ಬೆಳೆಯಲಾಗುತ್ತಾ ಇದೆ. ಮೂಲ ಬೆಳೆ ಕಟಾವು ಮಾಡಿದ ನಂತರ ಮುಂದಿನ 2-3 ಕೂಳೆ ಕಬ್ಬನ್ನು ಯಶಸ್ವಿಯಾಗಿ ಬೆಳೆಯಬಹುದು. ಕಬ್ಬು ಕಟಾವು ಮಾಡಿದ ನಂತರ ದೊರೆಯುವ ರವದಿಯನ್ನು ಸುಲಭ ನಿರ್ವಹಣೆಗಾಗಿ ಸುಡುವುದು ಸಾಮಾನ್ಯವಾಗಿದೆ. ಅದಕ್ಕೆ ರೈತರು ನೀಡೋ ಕಾರಣ ಅಂದ್ರೆ ಕೀಟ ಮತ್ತು ರೋಗಗಳ ನಿರ್ವಹಣೆ, ಗೆದ್ದಲು ಮತ್ತು ಇಲಿಗಳ ಹತೋಟಿಗಾಗಿ ಈ ರೀತಿ ಸುಡಬೇಕು ಅಂತಾರೆ. ರವದಿಯನ್ನು ಸುಟ್ಟ 24 ತಾಸಿನೊಳಗೆ ಭೂಮಿಯನ್ನು ಸಂಪೂರ್ಣ ನೀರಿನಿಂದ ನೆನೆಸಬೇಕು. ಕಾದ ಭೂಮಿಯನ್ನು ತಂಪಾಗಿಸಬೇಕು. ಸುಡೋದ್ರಿಂದ ಭೂಮಿಯಲ್ಲಿರೋ ಸೂಕ್ಷ್ಮ ಜೀವಿಗಳು ನಾಶ ಆಗತ್ತೆ. ಸುಡುವಾಗ ಹೊರಬರುವಂತಹ ಹೊಗೆ ಆಕಾಶದ ಕಡೆಗೆ ಕೈ ಚಾಚೋದನ್ನ ನಾವು ನೋಡಬಹುದು. ಒಂದೇ ದಿನದಲ್ಲಿ ವರ್ಷಪೂರ್ತಿ ಬೆಳೆದ ಎಲೆಗಳನ್ನ ನಾಶ ಮಾಡೋದು ಸರಿನಾ? ವಾತಾವರಣವನ್ನ ಕಲುಷಿತಗೊಳಿಸೋದು ನ್ಯಾಯನಾ? ಅದಕ್ ನಾವೇನ್ ಮಾಡಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಏಳುತ್ತೆ. ರವದಿಯನ್ನ ಸುಡಬಾರದು. ಕಸ ನಿರ್ವಹಣೆಗಾಗಿ, ಸುಲಭದ ವಿಧಾನಕ್ಕಾಗಿ ಈ ಸುಡೋದನ್ನಂತೂ ಮಾಡಲೇಬಾರದು. ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ, ಪರಿಣಾಮಗಳನ್ನು ಕೂಡ ಅನುಭವಿಸ್ತಾ ಇದ್ದೀವಿ. ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬರದೇ ಇರೋದು, ಬಂದ್ರೆ ಅತಿಯಾಗಿ ಬರೋದು, ಚಳಿಗಾಲದಲ್ಲಿ ಚಳಿಯೇ ಆಗದೇ ಇರೋದು, ಬೇಸಿಗೆನಲ್ಲಿ ಅತಿ ಬಿಸಿಲ ಅನುಭವ ಆಗೋದು ಇತ್ಯಾದಿ ಬದಲಾವಣೆಗಳು ನಾವು ವಾತಾವರಣವನ್ನ ಕಲುಷಿತ ಆಗುವಂತೆ ಮಾಡಿದ ಅಪರಾಧದ ಪರಿಣಾಮಗಳು. ಕಾಡನ್ನು ಸಂರಕ್ಷಿಸಬೇಕು ಅಂತ ತಿಳಿದಿದ್ರು ನಮ್ಮ ಅವಶ್ಯಕತೆಗಳಿಗೆ ಮರಗಳನ್ನ ಕಡಿದು ನಾಶ ಮಾಡ್ತಾ ಇದೀವಿ. ಮರ ನೆಟ್ಟು ಬರ ಅಟ್ಟು ಅನ್ನೋ ನಾಣ್ಣುಡಿ ನಮಗ್ ಗೊತ್ತಿದೆ. ಆದ್ರೂ ಕೂಡ ನಾವು ಜಾಣ ಕುರುಡ್ರಂತೆ ಜನಸಮೂಹದೊಂದಿಗೆ ಮುಂದೆ ಸಾಗ್ತಾ ಇದೀವಿ. ಕೃಷಿ ತ್ಯಾಜ್ಯಗಳ ಸದ್ಬಳಕೆ ಮಾಡದೆ ಅಲ್ಲಲ್ಲಿ ಸುಡೋದನ್ನ ನೋಡಿ ಕೂಡ ನೋಡದ ಹಾಗೆ ಇರ್ತೀವಿ. ಮನುಕುಲದ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೈಗೊಳ್ಳಬೇಕಾದ ಕಾರ್ಯವನ್ನ ನಾವು ಅರ್ಥಕೋಬೇಕು. ಕೃಷಿ ತ್ಯಾಜ್ಯ ನಿರ್ವಹಣೆಯನ್ನ ಸರಿಯಾಗಿ ಮಾಡಬೇಕು. ಸುಡೋದ್ರಿಂದ ವಾತಾವರಣಕ್ಕೆ ಕೆಟ್ಟ ಗಾಳಿ ಸೇರಿ ವಾತಾವರಣವನ್ನ ಕಲುಷಿತಗೊಳಿಸುತ್ತೆ. ಸುಡೋ ಬದಲು ಈ ಕೃಷಿ ತ್ಯಾಜ್ಯವನ್ನ ಕಾಂಪೋಸ್ಟ್ ಆಗಿ ಮಾಡಿ ಬೆಳೆಗೆ ಪೋಷಕಾಂಶ ಒದಗಿಸಿದ್ರೆ ಬೆಳೆ ಬಂಗಾರದ ಬೆಳೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಯಾವುದೇ ಬೆಳೆನಲ್ಲಿ 1 ಎಕರೆ ಪ್ರದೇಶದಿಂದ ಸುಮಾರು 2-3 ಟನ್ನಷ್ಟು ಕೃಷಿ ತ್ಯಾಜ್ಯ ದೊರೆಯುತ್ತೆ. ಇದರ ಸದ್ಬಳಕೆಗೆ ಗೊಬ್ಬರದ ಗುಂಡಿಗೆ ತುಂಬಿ ಕಳೆಯೋ ರೀತಿ ಮಾಡಬೇಕು. ಕಬ್ಬಿನಲ್ಲಿ ಎಕರೆಗೆ 3-4 ಟನ್ನಷ್ಟು ರವದಿ ದೊರೆಯುತ್ತೆ. ಕಟಾವಿನ ನಂತರ ಅಲ್ಲೇ ಬಿಟ್ಟು ಅದನ್ನು ಸುಡದೆ ಕೂಳೆ ಬೆಳೆಯಲ್ಲಿ ವ್ಯವಸ್ಥಿತವಾಗಿ ಹಾಕಿದ್ರೆ ಮಣ್ಣಿನ ಸಾವಯವ ಪದಾರ್ಥ ಹಾಗೂ ಪೋಷಕಾಂಶಗಳ ಮಟ್ಟ ಹೆಚ್ಚುತ್ತೆ. ಕೂಳೆ ಕಬ್ಬಿನಲ್ಲಿ ರವದಿಯನ್ನ 2 ಸಾಲುಗಳ ಮಧ್ಯೆ ಹಾಕಬೇಕು. ಸಾಲು ಬಿಟ್ಟು ಸಾಲಿನಲ್ಲಿ ರವದಿಯನ್ನ ಹೊತ್ಸೋದ್ರಿಂದ ಮಣ್ಣಿನಲ್ಲಿ ತೇವಾಂಶ ಕಾಪಾಡೋದ್ರ ಜೊತೆಗೆ ಕಳೆಗಳ ನಿಯಂತ್ರಣವನ್ನು ಕೂಡ ಮಾಡಬಹುದು. ಖಾಲಿ ಇರೋ ಸಾಲುಗಳಲ್ಲಿ ಬೋದು ಏರಿಸಿ ನೀರು ಹಾಯಿಸಬಹುದು. ಹುಸಿ ಹೋದ ಸಸಿಗಳನ್ನ ಹಾಕಲು ಕಬ್ಬು ಕಟಾವು ಮಾಡುವ 1 ತಿಂಗಳು ಮೊದಲು ಪಾಲಿ ಬ್ಯಾಗ್ನಲ್ಲಿ ಮಣ್ಣು ತಿಪ್ಪೆ ಗೊಬ್ಬರ ಸೇರಿಸಿ ತುಂಬಬೇಕು. 1 ಕಣ್ಣಿನ ಬೀಜದ ತುಂಡುಗಳನ್ನು ಕಾರ್ಬನ್ ಡೈಜಿಮ್ ದ್ರಾವಣದಲ್ಲಿ ಅದ್ದಿ ಕಣ್ಣು ಮೇಲ್ ಬರುವಂತೆ ಅಡ್ಡಲಾಗಿ ಪಾಲಿ ಬ್ಯಾಗ್ನಲ್ಲಿ ನಾಟಿ ಮಾಡಬೇಕು. 1 ತಿಂಗಳಲ್ಲಿ ಸಸಿ ತಯಾರಾದ್ಮೇಲೆ ಹುಸಿ ತುಂಬಲು ಬಳಸಬೇಕು. ಕೂಳೆ ಬೆಳೆಯಲ್ಲಿ ರೋಗ ಪೀಡಿತ ಕೂಳೆಗಳನ್ನು ಅಗೆದು ತೆಗೆದು ಹುಸಿ ಗುಣಿಗಳನ್ನು 1 ತಿಂಗಳ ಸಸಿಗಳಿಂದ ತುಂಬಬೇಕು. ಇತ್ತೀಚೆಗೆ ರೋಟೋವೇಟರ್ ಬಳಸಿ ಕಬ್ಬಿನ ರವದಿಯನ್ನು ಪುಡಿ ಮಾಡಲಾಗ್ತಾ ಇದೆ. ಕಟಾವಿನ ನಂತರ ಕಬ್ಬಿನ ತಾಕಿನಲ್ಲಿ ಹಾಸಿಗೆಯಂತೆ ಇರುವಂತಹ ರವದಿಯ ಮೇಲೆ ಈ ರೋಟೋವೇಟರ್ ಅನ್ನ ಹಾಯಿಸಲಾಗುತ್ತೆ. ಸುಳಿಯಂತಿರುವ ಈ ಯಂತ್ರದಲ್ಲಿ ರವದಿಯ ಎಲೆಗಳು ಹಾದು ಪುಡಿ ಪುಡಿಯಾಗಿ ಹೊರಬರುತ್ತೆ. ಕೂಳೆ ಸಸಿಯ ಬೇರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಈ ರೀತಿ ಪುಡಿಯಾದ ರವದಿಯ ಮೇಲೆ ಸಗಣಿ ನೀರಿನಲ್ಲಿ ಮಿಶ್ರ ಮಾಡಿದ ಕಾಂಪೋಸ್ಟ್ ಕಲ್ಚರ್ ಅನ್ನ ಎರಚೋದ್ರಿಂದ ಬೇಗ ಕಳಿತು ಗೊಬ್ಬರ ಆಗುತ್ತೆ. ಇದನ್ನು ಹಾಕೋ ಮೊದಲು ರವದಿ ಮೇಲೆ ಎಕರೆಗೆ 20 ಕಿಲೋಗ್ರಾಂ ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್ ಹಾಕೋದ್ರಿಂದ ಮೃದುವಾಗಿ ರವದಿ ಕಳೆಯೋದಕ್ಕೆ ಸಹಾಯ ಮಾಡುತ್ತೆ. ವಾತಾವರಣದ ಮೇಲೆ ಆಗುವ ದುಷ್ಪರಿಣಾಮವನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಬೇಕು. ಕೃಷಿ ತ್ಯಾಜ್ಯಗಳನ್ನ ಸುಡದೆ ಕಾಂಪೋಸ್ಟ್ ಆಗಿ ಬದಲಾಯಿಸಿದ್ರೆ ಬಂಗಾರದ ಬೆಳೆ ನಮಗೆ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಮೊಲ ಸಾಕೋದು ಉತ್ತಮ ಉಪಕಸುಬು. ಸಣ್ಣ ಮತ್ತು ಅತಿ ಸಣ್ಣ ರೈತರು ಮೊಲ ಸಾಕೋದನ್ನ ಒಂದು ಉಪಕಸುಬನ್ನಾಗಿ ಮಾಡ್ಕೋಬಹುದು. ಮೊಲಗಳನ್ನು ಉಣ್ಣೆ ಮತ್ತು ಚರ್ಮಕ್ಕಾಗಿ ಹಾಗೂ ಮಾಂಸಕ್ಕಾಗಿ ಸಾಕಾಣಿಕೆ ಮಾಡ್ತಾರೆ. ಉಣ್ಣೆ ಮತ್ತು ಚರ್ಮಕ್ಕಾಗಿ ಜರ್ಮನ್ ಅಂಗೋರಾ, ರಷ್ಯನ್ ಅಂಗೋರಾ, ಫ್ರೆಂಚ್ ಅಂಗೋರಾ, ಬ್ರಿಟಿಷ್ ಅಂಗೋರಾ ಮತ್ತು ಆಲ್ಬಿನೋ ತಳಿಗಳು ಸೂಕ್ತ. ಪ್ರತಿ ವರ್ಷಕ್ಕೆ ಪ್ರೌಢ ಮೊಲದಿಂದ 400 ಗ್ರಾಂನಿಂದ 1 ಕೆಜಿವರೆಗೂ ಉಣ್ಣೆ ಪಡೆಯಬಹುದು. ಮಾಂಸಕ್ಕಾಗಿ ಸಾಕೋದಾದರೆ ನ್ಯೂಜಿಲೆಂಡ್ ವೈಟ್, ರಷ್ಯನ್ ಜೈಂಟ್, ಸೋವಿಯತ್ ಚಿಂಚಲ, ಕ್ಯಾಲಿಫೋರ್ನಿಯಾ ವೈಟ್, ಬ್ರಿಟಿಷ್ ಬ್ಲ್ಯಾಕ್, ನ್ಯೂಜಿಲೆಂಡ್ ಬ್ಲ್ಯಾಕ್ ತಳಿಗಳು ಸೂಕ್ತ. ಅವು 12-14 ವಾರದಲ್ಲಿ ಸುಮಾರು 2 ಕೆಜಿ ದೇಹದ ತೂಕ ಹೊಂದುತ್ತೆ. ಉತ್ತಮ ಗುಣಮಟ್ಟದ, ರುಚಿಕರ, ಹೆಚ್ಚು ಪೌಷ್ಟಿಕಾಂಶವುಳ್ಳ, ಕಡಿಮೆ ಕೊಲೆಸ್ಟ್ರಾಲ್ ಇರೋದು ಇವುಗಳ ವಿಶೇಷ. ಸ್ಥಳೀಯವಾಗಿ ದೊರಕೋ ಸಾಮಗ್ರಿಗಳನ್ನ ಬಳಸಿ ಮೊಲಗಳಿಗೆ ಮನೆ ಕಟ್ಟಬೇಕು. ಮಳೆ, ಗಾಳಿ, ಬಿಸಿಲು ಮತ್ತು ಶತ್ರುಗಳಿಂದ ಕಾಪಾಡುವ ಎಚ್ಚರಿಕೆ ವಹಿಸಬೇಕು. ಸ್ಥಳೀಯವಾಗಿ ಸಿಗುವಂತಹ ಸಾಮಗ್ರಿಗಳಾದ ಹಳೆಯ ತಗಡಿನ ಡಬ್ಬಗಳು, ಮರದ ತುಂಡುಗಳು, ಬಿದಿರು ಕಟ್ಟಿಗೆ, ಜಾಳಿಗೆಯನ್ನ ಬಳಸಿ ಕಟ್ಟಬಹುದು. ಮೇಲ್ಛಾವಣಿಗೆ ಕಲ್ನಾರ್ ಶೀಟು ಅಥವಾ ತೆಂಗಿನ ಗರಿ ಉಪಯೋಗಿಸಬಹುದು. ಮಣ್ಣಿನ ನೆಲ ಆದ್ರೆ ತುಂಬಾ ಉತ್ತಮ. ಮೂತ್ರವನ್ನ ಮಣ್ಣು ಸುಲಭವಾಗಿ ಹೀರಿಕೊಳ್ಳುತ್ತೆ. ಸಿಮೆಂಟ್ ನೆಲ ಆದ್ರೆ ಇಳಿಜಾರು ಮಾಡಬೇಕು. ಉತ್ತಮ ಒಳಚರಂಡಿ ವ್ಯವಸ್ಥೆ ಇರಬೇಕು. ಇಲ್ಲಾಂದ್ರೆ ಅಮೋನಿಯಾ ಅನಿಲ ಉತ್ಪಾದನೆಯಾಗಿ ಕೆಲಸಗಾರರಿಗೆ ಹಾಗೂ ಮೊಲಗಳಿಗೆ ಉಸಿರಾಟದ ತೊಂದರೆ ಆಗುತ್ತೆ. ಒಟ್ಟಿನಲ್ಲಿ ನೆಲದಲ್ಲಿ ಹೆಚ್ಚಿನ ತೇವಾಂಶ ಇರಬಾರದು. ಕ್ರಿಮಿನಾಶಕ ಸಿಂಪಡಿಸಿ ಆಗಿಂದಾಗ್ಗೆ ನೆಲವನ್ನ ಸ್ವಚ್ಛಗೊಳಿಸ್ತಾ ಇರಬೇಕು. ತಂಪಾದ ಉಷ್ಣಾಂಶದಲ್ಲಿ ಉಣ್ಣೆಯ ತಳಿಗಳು ಚೆನ್ನಾಗಿ ಇಳುವರಿ ಕೊಡುತ್ತೆ. 300-340 ಸೆಂಟಿಗ್ರೇಡ್ ಉಷ್ಣಾಂಶ ಮಾಂಸದ ತಳಿಗೆ ಸೂಕ್ತ. ಬೆಳಕು ಹಾಗೂ ಗಾಳಿ ಯಥೇಚ್ಛವಾಗಿ ಇರಬೇಕು. 2 ಮೀಟರ್ ಉದ್ದ, 2 ಮೀಟರ್ ಅಗಲ ಅಳತೆಯ ಗೂಡಿನಲ್ಲಿ 10 ಮೊಲಗಳನ್ನ ಸಾಕಬಹುದು. ಸ್ಥಳೀಯವಾಗಿ ದೊರಕುವ ಸಸ್ಯ ಮೂಲದ ಆಹಾರ ಪದಾರ್ಥಗಳಾದ ಕುದುರೆ ಮೆಂತೆ, ಗಿನಿ ಹುಲ್ಲು, ಹಸಿರು ಹುಲ್ಲುಗಳು, ಹಸಿರು ಆಹಾರ ಧಾನ್ಯ ಗಿಡಗಳು, ದ್ವಿದಳ ಧಾನ್ಯಗಳು, ಬೇರುಗಡ್ಡೆಗಳು, ಹಸಿರು ತರಕಾರಿ ಅಲ್ಲದೆ ಇತರೆ ಕಳೆ ಪದಾರ್ಥಗಳನ್ನ ನೀಡಬಹುದು. ಸುಮಾರು 4-5 ಕೆಜಿ ತೂಕವುಳ್ಳ ಮೊಲಕ್ಕೆ ದಿನಕ್ಕೆ ಸುಮಾರು 1 ಕೆಜಿ ಆಹಾರ ಪದಾರ್ಥಗಳನ್ನ ನೀಡಬಹುದು.